ಇವರ ಭೂ ಪ್ರದೇಶದಲ್ಲಿ ನಾವು ನೋಡ್ತಿದ್ದ ಹಾಗೆ ಧಾನ್ಯದ ಬೆಳೆಗಳಿದೆ, ತರಕಾರಿ ಬೆಳೆಗಳಿದೆ, ಹಣ್ಣಿನ ಬೆಳೆಗಳಿದೆ, ತೋಟಗಾರಿಕೆ ಬೆಳೆಗಳಿದೆ, ಜೊತೆಗೆ ಅರಣ್ಯನೂ ಸಹ, ಕೃಷಿ ಅರಣ್ಯನೂ ಒಂದು ಅರ್ಧ ಎಕರೆ ಪ್ರದೇಶದಲ್ಲಿ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಬೇಕಾದಂತಹ ಹಣ್ಣು ಹಂಪಲು ತರಕಾರಿ ಧಾನ್ಯ ಔಷಧಿಗೆ ಬೇಕಾದಂಥದ್ದು, ಹಾಗೆಯೇ ಈ ಪ್ರದೇಶಕ್ಕೆ ಬಹಳ ಅಪರೂಪ ಅನಿಸುವಂತಹ ಕಾಳುಮೆಣಸು, ಕಾಫಿ, ಕಿತ್ತಲೆ ಇವುಗಳನ್ನು ಸಹ ಇವರು ಬೆಳೀತಾ ಇದ್ದಾರೆ. ಮನೆ ಮುಂದೆನೆ ಒಂದು ದ್ರಾಕ್ಷಿ ಗಿಡವನ್ನು ಒಂದು ಚಪ್ರ ಹಾಕಿ ಬೆಳೆಸಿದ್ದಾರೆ. ಇಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು, ಕೃಷಿಯ ಅನುಭವ ಇವ್ರಿಗೆ ಏನೆಲ್ಲ ಕಲಿಸಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅವರಿಂದನೇ ನಾವು ತಿಳಿಯೋಣ. ಆರಾಧ್ಯರೆ ಹೇಳಿ, ನಿಮ್ಮ ಬೋರ್ವೆಲ್ ಕಥೆಯಿಂದ ಶುರು ಮಾಡಿ. ಸರ್, ನಾನು ಸುಮಾರು 89-90 ಸಾಲಲ್ಲಿ ಮೈಸೂರು ಟು ನಂಜನಗೂಡು ಹೋಗ್ತಾ ಇದ್ದೆ ನಾನು ಸ್ನೇಹಿತರು. ಅಲ್ಲಿ ಬೋರ್ವೆಲ್ ಆಗ್ತಾ ಇತ್ತು, ನೀರು ಈಚು ಬಂತು ಬಾವಿಂದ. ಆಗ ನಾನು ನೋಡ್ಬಿಟ್ಟು ಅನುಮಾನ ಆಗ್ಬಿಟ್ಟು, ಇದೇನಪ್ಪ ಒಂದ್ ಸ್ವಲ್ಪ ಹೊತ್ತಲೇ ಬಾವಿ ನೀರು ಬರ್ತಾ ನೋಡ ಬನ್ನಿ ಅಂತ ಹೇಳ್ಬಿಟ್ಟು ನಂಜನಗೂಡು ಹೋಗ್ಬೇಕಾಯ್ತು. ಓನಲ್ಲಿ ಇಳಿದ್ಬಿಟ್ಟು ನಾವು ಬಾವಿ ಹತ್ರ ನೋಡಿದ್ರೆ 3 ಗಂಟೆ ಟೈಮಲ್ಲಿ ನೀರು ಬಂದು ಬಾವಿ ಆಗೋಯ್ತು. ಅದು ಅಲ್ಲೆಲ್ಲ ವಿಚಾರಿಸಂಗಂಟ ಒಂದು 50,000 ರೂಪಾಯಿ ಖರ್ಚು ಮಾಡಿದ್ರೆ ನೀರು ಬತ್ತೆ ಮೋಟರ್ ಈಚು ಬಂದ್ಬಿಡ್ತೇವೆ, ಎಲ್ಲ ನೀರು ಸರ್ವಿಸ್ ಆಗೋಯ್ತೆ ಅಂತ ಎಲ್ಲ ಹೇಳಿದ್ರು. ಆ ಪ್ರಕಾರ ನಮ್ಮ ಊರು ಬಂದು ಆಗ ಪ್ರಯತ್ನ ಪಟ್ಟು ನೀರು ಬಂತು. ನಾವು 3 ಜನ ಸೇರಿ ಒಂದು ಬಾವಿ ಮಾಡಿದ. ಮೈಸೂರು ಜಿಲ್ಲೆ ಇತ್ತು ನಮ್ಗೆ, ಆಗ ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ. ಆಗ ಮೈಸೂರು ಟು ಕೊಳ್ಳೇಗಾಲ ತಿರುಗಾಳಿ ಸರ್ವಿಸ್ ತಕೊಂಡು ಆವತ್ತಿನಿಂದ ನಮ್ಮ ಅಪ್ಪಾಜಿ ಹಿಂದೆ ನಮ್ಮ ತಂದೆ ತಾಯಿಗಳು ಬೆಳೀತಿದ್ದಂತ ಜಮೀನು ಏನಪ್ಪ ಅಂದ್ರೆ ರಾಗಿ, ಉರುಳಿ, ಒಂದ್ ಸ್ವಲ್ಪ ಕಡ್ಲೆಕಾಯಿ, ಅರಳು, ತೊಗರಿ ಇದನ್ನೆಲ್ಲ ಲೋಕಲ್ ಮಳೆ ಆಶ್ರಯದಲ್ಲಿ ಬೆಳೀತಿದ್ರು. ನಾವು ಯಾವಾಗ ಬಾವಿ ಮಾಡಿಸ್ತೋ, ಬಾವಿ ಮಾಡಿಸಿದ ಮೇಲೆ ಅದನ್ನ ಬದಲಾವಣೆ ಮಾಡಿದ ಭೂಮಿ ಮೇಲೆ. ಮೊದಲನೇ ಪಾಯಿಂಟ್ ಎಲ್ಲನೂ ನೀರು ಸಾಕಾಗಷ್ಟು ಬರ್ತಿತ್ತು, 24 ಗಂಟೆ ಕರೆಂಟ್ ಕೊಡ್ತಿರು. ಆಗ ನೀರು ನೀರಾವರಿ ಭೂಮಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾನು ಒಂದೇ ಒಂದ್ ಬೆಳೆ ಭತ್ತ ಬೆಳೆದು ಆ 4 ಎಕರೆ ಜಮೀನಿನಲ್ಲಿ 250 ಮುಟ ಭತ್ತ ಬೆಳೆಸಿದ್ರು. ಒಂದೇ ಬೆಳೆ, ಮೊದಲನೇ ಬೆಳೆ ಭತ್ತ ಬೆಳಿಬೇಕಾದ್ರೆ ಸಮತಟ್ಟು ಮಾಡ್ಕೊಂಡ ಭೂಮಿನ. ಆಮೇಲಿಂದ 2ನೇ ಬೆಳೆಯಿಂದ ಒಂದ್ ಸ್ವಲ್ಪ ತರಕಾರಿ, ಒಂದ್ ಸ್ವಲ್ಪ ಭತ್ತ, ಸ್ವಲ್ಪ ರಾಗಿ ಹಿಂಗೆಲ್ಲ ಬೆಳ್ಕೊಂಡ್ ಬೆಳ್ಕೊಂಡ್ ಬಂದ. ಹಾಗೆ ಬೆಳೀತಾ ಇರ್ಬೇಕಾದ್ರೆ ಫಸ್ಟ್ ನಮ್ಮ ಕೊಳ್ಳೇಗಾಲದಲ್ಲಿ ಕೃಷಿ ಇಲಾಖೆಯವರು, ಚಾಮರಾಜನಗರದವರು ಇವರೆಲ್ಲರೂ ಒಂದ್ ಸ್ವಲ್ಪ ಬೇಟೆ ಮಾಡಕ್ ಶುರು ಮಾಡಿ. ಯಾಕಪ್ಪ ಅಂದ್ರೆ ಔಷಧಿ ಗೊಬ್ಬರ ಇರ್ನಿಲ್ಲ, ಆಗ ಜಾಸ್ತಿ ಕಮ್ಮಿ, ತುಂಬಾ ಕಮ್ಮಿ. ಆಗ ನಮ್ ಗೊಬ್ಬರ ಹಾಕಿ ನಾವು ಬೆಳಿಬೇಕಾದ್ರೆ ಕಮ್ಮಿ ಇರ್ತಿತ್ತು. ಆಗ ಈ ರಾಸಾಯನಿಕನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೆಳೆ ಬರ್ತದೆ ಅಂತ ಸ್ವಲ್ಪ ಯಾರು ಹೇಳಕ್ ಶುರು ಮಾಡಿದ್ರು. ಆವತ್ತಿನ ಕೃಷಿ ಇಲಾಖೆಯವರು ಬಂದು ನೋಡಿದ್ರು, ಪುನಃ ಇಲ್ಲಿಂದ ರೆಕಮೆಂಡ್ ಮಾಡಿದ್ರು ಚಾಮರಾಜನಗರ KVK ಅವರು ಬಂದ್ರು, ಎಲ್ಲ ನೋಡಿ ಇಲ್ಲಿ ಇಂತಿಂತ ಬೆಳೆ ಮಾಡಿ ಈ ತರ ಸ್ವಲ್ಪ ಅನುಭವ ಕೊಟ್ರು. ಅನುಭವದ ಮೇಲೆ ನಾವು ಸ್ವಲ್ಪ ಬೆಳೆಗಳನ್ನ ಬೆಳೆ ಪರಿವರ್ತನೆ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಬೇಕು ಅಂತ ಬಂದ. ಆಮೇಲೆ ಕೃಷಿ ಬ್ರಹ್ಮಾಂಡ ಅಂದ್ಬಿಟ್ಟು ಸುತ್ತೂರಲ್ಲಿ ಬೆಂಗಳೂರಲ್ಲಿ ಇಲ್ಲೆಲ್ಲ ಹೋಗಿ ಹೋಗಿ ಕೃಷಿ ಇಲಾಖೆಯವ್ರು ನಮ್ಗೆ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಟ್ರೈನಿಂಗ್ ಕೊಡಿಸ್ರು. ಅದೆಲ್ಲ ನೋಡ್ಕೊಂಡು ಆಗ ನಾವು ಇದು ಮಾಡೋ ಸರಿ ಅಂದ್ಬಿಟ್ಟು ಹಿಂದೆ ಬೆಳೆತಿದ್ದಕ್ಕೂ ಇವತ್ತಿಗೂ ನಾವು ಮಾಡಬೇಕಾದ ಏನಪ್ಪ ಅಂದ್ರೆ ಬದಲಾವಣೆಗಳು. ಬೆಳೆಗಳಲ್ಲಿ ಒಂದ್ ಸ್ವಲ್ಪ ಒಂದ್ 200 ತೆಂಗಿನ ಮರ ಹಾಕೊಂಡು ಸುತ್ತ, ಮಧ್ಯದಲ್ಲಿ ಒಂದೊಂದು ತೇಗಿನ ಮರ, ಬೇವಿನ ಮರ, ಆಮೇಲೆ ಒಂದ್ 1/2 ಎಕರೆ ಪ್ರತ್ಯೇಕವಾಗಿ ಅರಣ್ಯ ಅಂತ ಮಾಡ್ಕೊಂಡು, ಇನ್ನೊಂದ್ 4 ಎಕರೆ ಜಮೀನಿನಲ್ಲಿ 1-2 ಎಕರೆ ಕಬ್ಬು, 1 ಎಕರೆ ತರಕಾರಿ, ಒಂದ್ ಸ್ವಲ್ಪ ಅರಿಶಿನ, ಎಲ್ಲಾನು ಎಲ್ಲಾ ಬೆಳೆಗಳನ್ನು ಬೆಳೆದು ಒಂದು ಬೆಳೆ ಏನಾದ್ರು ಡೌನ್ ಆಯ್ತು ಅಂದ್ರೆ ಬೆಲೆಯಲ್ಲಿ ಇನ್ನೊಂದ್ ಬೆಳೆ ನಮ್ನ ಎತ್ಕತ್ತಾ ಇತ್ತು ಮೇಲಕ್ಕೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಟಮಾಟ ಒಂದ್ 5 ರೂಪಾಯಿ ಬಂದ್ಬಿಡ್ತಾ KG ಅಂತ ಇಟ್ಕೊಳ್ಳಿ, ಬರೀ ಟಮಾಟನೇ ಹಾಕ್ಲಿಲ್ಲ 1/2 ಎಕರೆ ಟಮಾಟ, ಇನ್ನ 1/2 ಎಕರೆ ಬದನೆ ಹಾಕೋದು, ಅದು 15-20 ಹೋದ್ರೆ ಸರಿ ಇದ್ರ ಲಾಸ್ಟ್ ನ ಅದು ಎತ್ಕೊಳ್ಳೋದು. ಈ ತರ ಮಾಡಿ ಸಮಗ್ರ ಕೃಷಿಲಿ ನಮ್ಗೆ ಸರಿ ಆಯ್ತು ಅಂದ್ಬಿಟ್ಟು ಉತ್ಪನ್ನಗಳನ್ನ ತರಕಾರಿನ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಬೆಳೆದು ಸ್ವಲ್ಪ ನಾವು ಭದ್ರತೆಯಾಗಿ ಉಟ್ಕೊಂಡಾಗ ಆವತ್ತು ಜಮೀನು ಬಂದಾಗ ಉಣ್ಣಕ್ ಅನ್ವೇ ಇಲ್ಲ ಸರ್, ನಮ್ಗೆ ಮನ ತುಂಬಾ ಜನ ಮಕ್ಕಳು ಉಣ್ಣಕ್ ಅನ್ವೇ ಇಲ್ಲ, ಬೆಳೆ ಬೆಳೆ ಬೆಳೆ ಹಾಕೋದು ಮಾಡೋ ಹಿಂಗೆ ಆಗೋಯ್ತು. ಯಾವಾಗ ನಾವು ಜಮೀನು ಬಂದು ಆಮೇಲೆ ಊರಿಂದ ಜಮೀನ್ಗೆ ಬಂದ್ಬಿಟ್ಟ ನಾವು ಹಳ್ಳಿಯಿಂದ ಕೆಂಪುನಪಾಳ್ಯದಿಂದ 1 ಕಿಲೋಮೀಟರ್ ನಮ್ಮ ಊರಿನ ಮನೆಗೆ, ಆ ಊರಿಂದ ತಿರುಗ್ತಿರಲ್ಲ ಹೆಂಗಸರು ಮಕ್ಕ ಆ ಬೇಡ ಅಂದ್ಬಿಟ್ಟು ಇಲ್ಲೇ ಮನ ಮಾಡ್ಕೊಂಡು ಇಲ್ಲೇ ಮನ ಮಾಡ್ಕೊಂಡು ದನಗಳು ಇದ್ದು ನಮ್ಮ ಹತ್ರ ಕುರಿ ಆಡಿಲ್ಲ, ಒಂದ 4-5 ದನ ಕರಿಯಾಸು ಎಲ್ಲ ಇದ್ದು ಮನೆ ಜಮೀನಲ್ಲೇ ಒಂದು ಮನ ಮಾಡ್ಕೊಂಡು ಹೆಂಗಸರು ಮಕ್ಕ ಎಲ್ಲ ಅಣ್ಣ ತಮ್ಮ ಎಲ್ಲ ಸಹಕಾರ ಕೊಟ್ಟರು. ಎಲ್ಲರ ಜೊತೆಲ್ಲೂ ಕೂಡಿ ಒಂದ್ 15-20 ಜನ ದಿನ ಬೆಳಗಾಯ್ತು ದುಡಿತಿದ್ವಿ ನಾವು. ಬತ್ತ ಬತ್ತ ಬತ್ತ ಬತ್ತ ಯಾವಾಗ ನಾವು ಸ್ವಂತ ಆಳುಗಳೇ ದುಡ್ಕೊಂಡು ಸ್ವಂತ ಗೊಬ್ಬರನೇ ಹಾಕೊಂಡು ಒಂದ್ 5%ನಷ್ಟು ರಾಸಾಯನಿಕ ಹಾಕೊಂಡು ಬೆಳೆ ಬೆಳೆದವಲ್ಲ, ಆಗ ವಸ್ತುಲಿ ಭೂಮಿ ಚೆನ್ನಾಗಿ ಒಳ್ಳೆ ಇಳುವರಿ 30-35 ಕ್ವಿಂಟಾಲ್ ಅರಿಶಿನ, 35-40 ಕ್ವಿಂಟಾಲ್ ಭತ್ತ, ಮತ್ತೆ ರಾಗಿ ಒಂದ್ 10 ಕ್ವಿಂಟಾಲ್, 100ರಿಂದ ಗೋಧಿ ತಂದಾಕ್ತಿದ್ದೀನಿ. ಇವತ್ತು ಗೋಧಿ ಹಾಕಿ ನಾನು ಗೋಧಿ ಬೆಳೆ ನನ್ನ ಹತ್ರ ಇವತ್ತು ಹೋದೆ ಮನೆಗೆ ಗೋಧಿ ರಾಗಿ ತೊಗರಿ ಅರಳು ಸಾಮಾನ್ಯವಾಗಿ ಕಾಫಿ ಪುಡಿ ಅರಶಿನ ಪುಡಿ ಸೀಗೆ ಪುಡಿ ಆಮೇಲೆ ಈ ಬಟ್ಟೆ ಮೈ ಸೋಪ್ನು ಮಾಡ್ಕೊತಾ ಇದೀನಿ ಸರ್. ಇವತ್ತು ಶಾಂಪಲ್ ಸೋಪ್ ತೋರ್ತೀನಿ ಬೇಕಾದ್ರೆ ಮೆಣಸಿನಕಾಳು ಕಾಫಿ ಬೀಜ ಎಲ್ಲ ಮನೆಗೆ ಏನ್ ಬೇಕು ಸಾಮಾನ್ಯವಾಗಿ ಟೀ ಸೋಪ್ ಅಂದ್ಬಿಟ್ಟು ಒಳ್ಳೆಣ್ಣ ಅಟ್ಟೆಣ್ಣ ನಾವು ಕೊಬ್ಬರಿ ಹಣ್ಣು ನೋಡಿ ಮಾರ್ಸ್ ಮಾಡಿಕೊಂಡಿವಿ. ಕೊಬ್ಬರಿ ಹಣ್ಣು ಅದ, ಅರಳೆಣ್ಣ ಅದ, ಕಲಾಕಾನ ಹಣ್ಣ ಎಲ್ಲಾನು ನಮ್ಗಾಗಿ ಮಾರ್ತಾ ಇದ್ದೀನಿ ನಾನು. ಆಮೇಲೆ ಕಮರ್ಷಿಯಲ್ ಅಂದ್ರೆ ಕೆಲವು ವರ್ಷನಾಗ ಇಷ್ಟ ಕಬ್ಬು ಮಾರಿದ್ರೆ ಅದು ನಮ್ ದುಡ್ಡುಗಾಯ್ತಿತ್ತು ನಮ್ ಮೇಲ್ ಖರ್ಚಿಗೆ. ಆಮೇಲೆ ತೆಂಗಿನ ಮರಗಳಲ್ಲಿ ಎಳ್ನೀರು ಕಾಯಿ ಶುರುವಾಯ್ತು, ಹೊಸದಿನ ನೀರ ಕಟ್ಟದು, ಹಿಂಗೆಲ್ಲ ಮಾಡಿ ಒಂದು 4 ಎಕರೆ 4 ಚೀಲ ಎಕರೆಯಲ್ಲಿ ಒಂದು ವರ್ಷಕ್ಕೆ ಸುಮಾರು 10-15 ಲಕ್ಷ ರೂಪಾಯಿನ ಒಂದು 10 ವರ್ಷ ಸಂಪಾದನೆ ಮಾಡಿದ. ಆಗ ಸ್ವಲ್ಪ ಖರ್ಚು ಇಷ್ಟಿರಲಿಲ್ಲ, ನಮ್ಮ ಎತ್ತ ತಿರಿಕಾಡ್ರು ನಾವೇ ದುಡಿತು, ಸಂತೋಷ ತುಂಬಿತ್ತು. ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ರೈತ ಉದ್ದಾರ ಆಗ್ಬೇಕು, ನಾವು ಬದುಕಬೇಕು ಅಂದ್ರೆ 4-5 ಗಂಟೆಗೆ ಎದ್ದು ಜಮೀನು ರೌಂಡ್ ಹಾಕ್ಬೇಕು, ಜಮೀನಲ್ಲಿ ಮನೆ ಮಾಡಿರ್ಬೇಕು, ಹೆಂಡತಿ ಮಕ್ಕಳು ಸಪೋರ್ಟ್ ಕೊಡಬೇಕು, ಹಸು ಕರು ಮನೆಯಲ್ಲಿ ಇರಬೇಕು. ಅವನಿಗೆ ಕೃಷಿ ಮಾಡಬೇಕು ಅಂದ್ರೆ ದನಗಳು ಅವನು ಸಾಕಾಗಷ್ಟಿದ್ದು ಅವ ಸಂಪೂರ್ಣವಾಗಿ ಜಮೀನಲ್ಲಿ ದುಡ್ದು ಅಲ್ಲೇ ಮನೆ ಮಾಡಿ ಸಂತೋಷ ಆಗಿರ್ಬೇಕು ಅನ್ನೋದನ್ನ ಮಾಡಿದ್ರೆ 100% ಉದ್ದಾರ ಆಗೇ ಐತಾನೆ. ಈಗ ಉದಾಹರಣೆಯಲ್ಲಿ ನೋಡಿ, 1 ವರ್ಷಕ್ಕೆ 10,000 ಸಂಪಾದನೆ ಮಾಡ್ತೀನಿ ಅಪ್ಪಾಜಿ, ಈಗ 10 ಲಕ್ಷ ಸಂಪಾದನೆ ಮಾಡ್ತೀನಿ, ಈಗ ಈ ಮನೆ 25 ಲಕ್ಷ ರೂಪಾಯಿ ಆಗದೆ ಈ ಮನೆಗೆ, ಈ ಜಮೀನಲ್ಲೇ ಸಂಪಾದನೆ ಮಾಡಿದ್ದು. ನಮ್ಮ ಅಣ್ಣ ತಂದಿರು ಮದುವೆ ಎಲ್ಲ ಮಾಡ್ದೋ, ಮಕ್ಕಳು ಮದುವೆ ಎಲ್ಲ ಮಾಡ್ದೋ, ನನ್ನ ಮಗ ಒಬ್ಬ ಡೆಲ್ಲಿ ಯೂನಿವರ್ಸಿಟಿಲಿ PhD ತಕೊಂಡ, ಎಲ್ಲಿ ಇವೆಲ್ಲ ಎಲ್ಲಿಂದ ಬಂತು? ನಮ್ ಬೇರೆ ಗೋರ್ಕವರು ಎಲ್ಲೂ ಇಲ್ಲ, ಇಲ್ಲಿ ನಾವು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದಂತ ದುಡ್ಡೇ ನಮ್ಮೆಲ್ಲರೂ ಸಾಕಂಬದ ನೋಡಿ. ಈಗ ನಾವು ಒಂದು ಕಾರ್ ತಗೊಂಡು 2 ಸೈಕಲ್ ಮುಟ್ರೆ, ಒಂದು ಕುದುರೆ ಗಾಡಿ ಅದ, ಈಗ ಕುದುರೆ ಗಾಡಿಲಿ ನಾವು ಕೊಳ್ಳೆಗಾಲಕ್ಕೆಲ್ಲ ತರಕಾರಿ ಹಾಕ್ತೀವಿ, ಬೇಜಾರಾದ್ರೆ ಮಕ್ಕಳು ಮರಿ ಕೂತ್ಕೊಂಡು ಸವಾರಿ ಮಾಡ್ತಾರೆ, ದುಡ್ದು ಸಾಕಾಯ್ತು ಅಂದ್ರೆ ಒಂದು ರೌಂಡ್ ಹೋಗಿದ್ ಬಂದ್ರೆ ಕುದುರೆ ಮೇಲೆ ಆರಾಮಾಗಿ ಅವನಿಗೊಂಥರ ಖುಷಿ ಆಯ್ತು. ಅವ್ನು ಒಂದು ಬೇರೆ ಕೆಲಸ ಮಾಡ್ತಾನೆ, ಅವ್ನು ಸೈಕಲ್ ಮುಟ್ರೆ ಮುಟ್ಟೋದೇ ಇಲ್ಲ ಕೆಲವು ಮಕ್ಕಳು ನಮ್ಮ ಹುಡುಗರು, ಕುದುರೆ ಮೇಲೆ ಸವಾರಿ ಅಂತಾರೆ, ಅದೇನು ಹುಮ್ಮಸ್ಸು. ನಾವು ಹೆಂಗಸರು ಮಕ್ಕ ಹೋಗ್ಬೇಕಾರ ಅಲ್ಲಿ ಇಲ್ಲಿ ಅಕ್ಕಪಕ್ಕದ ಊರಿಗೆ ಕುದುರೆ ಗಾಡಿನೇ ಕಟ್ಟಿನಾಡು, ಹೆಂಗಸರು ಕುಣಿಸ್ಕೊಂಡು ಸುಮ್ಮನೆ ಹೋಗೋದು ಬರ, ಅವ್ರಿಗೊಂಥರ ಜಾಲಿ ಇದ್ದಂಗೆ. ಆ ಥರ ಮಾಡ್ಕೊ ಮಾಡ್ಕೊ ಬಂದಾಗ ಅವ್ರಗಳಿಗೂ ಇಲ್ಲಿ ಮಾಡಬೇಕು, ದುಡಿಬೇಕು, ನಮ್ಗೆಲ್ಲ ನೋಡ್ಕೊತಾರೆ ನೋಡಿ. ಈಗ ಮೊದಲಿನಿಂದ ಇವತ್ತಿಗೂ ಆವತ್ತಿಗೂ ಸುಮಾರು ಯೋಚನೆ ಮಾಡಿದ್ರೆ ನಮ್ಮ 95% ಬದಲಾವಣೆ ಆಯಿತು, ಸಂಪಾದನೆ ಮಾಡ್ದೋ ಎಲ್ಲ ಚೆನ್ನಾಗೂ ಇವೆ. 50 ಜನ ಬರಲಿ, 100 ಜನ ಬರಲಿ, ಎಷ್ಟೊತ್ತಿನ ರಾತ್ರಿ ಬರಲಿ, ಊಟಕ್ಕೆ ಹಾಕು, ಅಡುಗೆ ಮಾಡು ಅಂತ ಏನು ಅಂಗಡಿ ಹೋಗಿ ತರಬಾರ್ದು. ನಾವು ಖಾರದ ಪುಡಿ ಹಿಂದಿಡ್ದು ಎಲ್ಲನೂ ಬೆಳ್ಕತ್ತೀವಿಲ್ಲ, ನಾವೇ ಈಗ ಅರಿಶಿನ ಬೆಳಿತೀವಿ, ಮೆಣಸಿನ ಬೆಳಿತೀವಿ, ಕೊತ್ತಂಬರಿ ಬೆಳಿತೀವಿ, ಅದಕ್ಕಾಗಂತ ಬೆಳ್ಳುಳ್ಳಿ ಬೆಳ್ಕತ್ತೀವಿ, ಎಲ್ಲನೂ ಮೆಣಸು ಅದ. ಉದಾಹರಣೆ ನಿಮ್ಗೆ ಹೇಳ್ತಾ ಇರೋದು, ಮನೆ ಸಾಮಗ್ರಿಗಳೆಲ್ಲನೂ ಬೆಳ್ಕೊಂಡಾಗ ಖರ್ಚು ಕಮ್ಮಿ, ಆಮೇಲೆ ಎಲ್ಲ ಮನೇಲೇ ತುಂಬಿದಾಗ ಒಂಥರ ಸಂತೋಷ. ದರಿದ್ರ ಇರಲ್ಲ ನಮ್ಮ ರೈತನ ಮನೇಲಿ, ಯಾವ ಮೂಲಲ್ಲೂ ಭತ್ತದ ಮೂಟೆ, ರಾಗಿ ಮೂಟೆ, ಧಾನ್ಯಗಳು, ಬೆಲ್ಲ, ಬಾಳೆಹಣ್ಣನ ಗೊನೆ ನೋಡಿ, ಮಾವಿನಕಾಯಿ ಆದಾಗ ನೀವೇ ನೋಡ್ತಿರಲ್ಲ, ಒಂದ್ ಹಣ್ಣು ತಿನ್ನಕಾಲ ಸರ್ ನಿಜವಾಗ್ಲು, ಒಂದ್ ಹಣ್ಣ ಮಾವನ ಹಣ್ಣು ತಿನ್ನಕಾಲ. ಒಬ್ರು ಸಿಟಿಯವರು ಬಂದ್ರೆ ಒಂದ್ ಹಣ್ಣು ತಿನ್ನಕಾಲ ಅವ್ರ ಕೈಲಿ, 8 ಜಾತಿ ಮಾವನ ಮರ, 8 ಜಾತಿ ಮಾವನ ಹಣ್ಣು ಬಿಡ್ತವೆ, ಹಲಸಿನ ಹಣ್ಣು, ಪರಂಗಿ ಹಣ್ಣು. ಈಗ ಯಾವ ಕಾಲದಲ್ಲಿ ಏನು ಪ್ರಕೃತಿ ಹಣ್ಣು ಕೊಡ್ತದೆ ಅದು ನಮ್ ಜಮೀನಲ್ಲಿ ಇರಬೇಕು. ಹೊರಗಡೆಯಿಂದ ಅತಿಥಿಗಳು, ನೀವೇ ಗೆಸ್ಟ್ ಬಂದ್ರೆ ಅಂತಿಗಳು ಬಂದವ್ರಿಗೆ ನಾವು ಮನೇಲಿ ಮಾಡ್ತೀವಲ್ಲ ನ್ಯಾಚುರಲ್ ಆಗಿ, ಆ ಬಿಸ್ಕೆಟ್ ಗಿಸ್ಕೆಟ್ ಅದು ಒಂದು ಕೊಡಲ್ಲ. ನಮ್ಮಲ್ಲಿ ಏನಾದ್ರು ಇಳ್ಳಿಕಾಯಿ ಜ್ಯೂಸೋ ಅಥವಾ ನಿಂಬೆ ಹಣ್ಣು ಜ್ಯೂಸೋ ಅಥವಾ ನಮ್ಮದೇ ಆದ ಟೀಯೋ ಏನೋ ಒಂದು ನಮ್ಮಲ್ಲಿ ಒಂದು ಹಣ್ಣು ಇದನ್ನೇ ಕೊಡ್ಬೇಕು. ಈಗ ನಾವು ಬೆಳೆದಿರೋಂಥ ಕಾಫಿ, ನಾವು ಬೆಳೆದಿರೋಂಥ ಬೆಲ್ಲ, ನಾವೇ ಮಾಡೋಂಥ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಸಂತೋಷವಾಗಿ ನಿಜವಾಗ್ಲೂ ಅವ ಕಷ್ಟಪಟ್ಟು ದನ ಕರ ಮಡಿಕೊಂಡು ದುಡ್ದು ಸಂಪನ್ನ ಮಾಡ್ತೀನಿ ಅನ್ನೋದಾದ್ರೆ ಅವ ಜಮೀನಲ್ಲಿ ವಾಸ ಮಾಡಿ ಎಲ್ಲ ಜೊತೆಲಿ ಹೊಂದ್ಕೊಂಡು ಹೋದ್ರು ಮಾತ್ರ, ಸಿಟಿಲಿ ನಿಂತ್ಕೊಂಡು ಎಲ್ಲೇ ನಿಂತ್ಕೊಂಡು ಎಲ್ಲೋ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಉದ್ದಾರ ಹಾಕಾಗಲ್ಲ. ಈ ಸಂಪನ್ನ ಮಾಡಿ ನಾವು ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಂತೂ ಇದ್ದೀವಿ. 100% ರೈತ ನಂಬಿ ಬದುಕಿದ್ರೆ ಅವ ಗ್ಯಾರಂಟಿ ಉದ್ದಾರ ಆದಾಗೆ. ಸರ್ ಭಾರಿ ಕಷ್ಟ ಆಗ್ಬಿಡ್ತಾರೆ ಸರ್, ಇವತ್ತು ಹಾಳಿಲ್ಲ, ಕಾಳಿಲ್ಲ, ಔಷಧಿ ಅದಿಲ್ಲ ಇದಿಲ್ಲ, ರೋಗ ಬಂತು ಅಂತಾರಲ್ಲ, ನಮ್ಮ ಜಮೀನಲ್ಲಿ ಎಲ್ಲಾರ ರೌಂಡ್ ಹಾಕ ಬನ್ನಿ, ಒಂದ್ ಹುಳ ಇದ್ದದ ನೋಡಿ. 30 ವರ್ಷ ಆಯ್ತು ನೀವು ಎಲ್ಲ ಶುರು ಮಾಡಿ, ಆಗ ಎಷ್ಟು ವಯಸ್ಸು ನಿಮ್ಗೆ? ಈಗ ನನಗೆ 64 ವರ್ಷ ಆಯ್ತು ಸರ್. ಈಗ 34ನೇ ವಯಸ್ಸಲ್ಲಿ ಒಳ್ಳೆ ಉರುಪಿತ್ತು ಎಲ್ಲ ಮಾಡಿದ್ರಿ. ಇವತ್ತು 4 ಗಂಟೆಗೆ ಎದ್ದೋತೀನಿ ನಾನು. ಒಂದಿನ ನಾನು KVK ಇದೇ ಮಾತಾಡ್ದೆ, ಅವತ್ತಿಗೆ ಚಾಮರಾಜನಗರ CEO ಆಗಿದ್ರು ಇವರು ಜಯರಾಮು, ದೊರಸ್ವಾಮಿ ಅವ್ರು ಇಬ್ರು 4 ಗಂಟೆಗೆ ಎದ್ದೋತೀನಿ ಅಂತ ಆರಾದ್ರು ನಿಜ ಸುಳ್ಳು ಅಂದ್ಬಿಟ್ಟು ಪರೀಕ್ಷೆ ಮಾಡಕ್ ಬಂದ್ರು ನಗರದಿಂದ. 4:35 ನಮ್ಮನೆ ತನಕ ಬಂದ್ರು. ನನಗೆ ಗೊತ್ತಿಲ್ಲ ಜೀಪ್ ಹಿಂದ್ ಬಂದಿತ್ತ, ನಾ ಹಿಂದ್ಗಡೆ ಕಸ ಗುಡಿಸ್ತೇನೆ ಅಲ್ಲಿ. ಸರಿ ಸದ್ಯ ಮಾಡಿದೆ ಬೊಳ್ಳಿ ಇಳಿದ್ಬಿಟ್ಟು ಹಿಂದ್ಗಡೆಗೆ ಬಂದ್ರು. ಸದ್ದಾಯ್ತಿತ್ತಲ್ಲ ಹಿಂದ್ಗಡೆ ಬಂದ್ರು. ನಾನು ಬೊಕ್ಕಣೆ ನಿಂತು ಹಿಂದ್ಗಡೆಯಿಂದ ಬಂದು ನಿಜವಾಗ್ಲೂ ಗ್ರೇಟ್ ಆರಾಧ್ಯರಿ ಅಂತಾರೆ. ಹೆಂಗೆ ಸರ್ ನಾನು ನಿಮ್ನ ಪರೀಕ್ಷೆ ಮಾಡ್ಬೇಕು ಅಂತ ಬಂದಿ, ನಾನು ನಿಜ ಸುಳ್ಳು ಅಂತ ನೋಡಿ. ಕರೆಕ್ಟ್ ನಿಮ್ ನಿಮ್ ಕೆಲಸ ಮಾಡ್ತಾ ಇದ್ದಾರೆ. ಆಗ ಹೆಂಗ್ ಸರ್ ಯಾರು ಹೇಳಲ್ಲ, ಯಾಕೆ ಹೇಳಂದ್ರೆ ಕಾಡ್ಮನ ಸ್ವಲ್ಪ ಬೆಳಕರ್ದ ಮೇಲೆ 5 ವಾರ ಮೇಲೆ ಎದ್ದು ಹೇಳೋದು, ನಾ 10 ಗಂಟೆ ಯಾರನ್ನೂ ಹೇಳ್ತಲ್ಲ. ಫಸ್ಟ್ ರೌಂಡ್ ಎದ್ದು ಭೂಮಿನ ರೌಂಡ್ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನಾಗಿದ್ದು, ಹಂದಿ ಬಂದಿದ್ದ ಬಂದಿಲ್ವಾ, ನೀರ್ ಎಲ್ಗಾರ ಆದಿದ್ದ, ಈ ಗಿಡ ಏನಾಗಿದ್ದು, ಈ ಗಿಡ ನೋಡಿ, ಯಾವ್ದೇ ಒಂದು ಗಿಡ ಆಗ್ಲಿ ಫಸಲಾಗ್ಲಿ ನಮ್ಮ ಮಕ್ಕಳನ್ನ ಸ್ಕೂಲು ಕಾನ್ವೆಂಟ್ಗೆ ಶಿಸ್ತು ಮಾಡಿ ಕಳಿಸಲ್ಲ ಸರ್. ನಾವು ಬೆಳಗ್ಗೆ ಆದ್ರೆ ಸ್ನಾನ ಮಾಡಿ ಮಾಡಿಸಿ ಅವ್ರಿಗೆ ಒಳ್ಳೆ ಆಹಾರ ಕೊಟ್ಟು ಸ್ಕೂಲ್ ಕಳಿಸಲ್ವಾ, ಅದೇ ರೀತಿ ಗಿಡ ಮರಗಳನ್ನ ನಾವು ಫಸಲನ್ನ ನೋಡ್ಬೇಕು, ಅದು ನಮ್ಗೆ ತೃಪ್ತಿ ಆಗ್ಬೇಕಾದ್ರೆ. ಆಗ ಅವ್ರು ಬಂದು ಹೋಗ್ಬಿಟ್ಟು ಸಂತೋಷ ಪಟ್ರು, ಡಿ ಸಿ ಲೆವೆಲ್ ಇದ್ದಂತೆ ಅವರು ನಮ್ಮ ಮನೆಗೆ ಬಂದು ಪರೀಕ್ಷೆ ಮಾಡಿದ್ರು ನನ್ನ ಲೆಕ್ಕ ಹಾಕಳಿಯಾಗ. ನಮ್ಮ ಮನೇಲಿ ಬಂದು ಆಗ ನೋಡ್ಬಿಟ್ಟು ಆಗ ಹಸು ಕರೆದು ಇಬ್ಬರಿಗೆ ಹಾಲು ಕೊಟ್ಟಿ ನಾನು, ಇಬ್ರು ಹಾಲು ಕುಡ್ಕೊಂಡು ಖುಷಿ ಪಟ್ಕೊಂಡೋದ್ರು. ಅವರು ನಿಜವಾಗ್ಲೂ ಸುಮಾರು ಗೈಡೆನ್ಸ್ ಕೊಟ್ರು. ಅವ್ರು ಇದ್ದಾಗ ನೋಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ, ಈರುಳ್ಳಿ ಗೋಡನ್ನು ಇದು ಮಾಡಿ, ಅದೆಲ್ಲ ನಾನು ಅದೇನೋ ಕೊಡ್ತೀನಿ ಅದು ಕೊಟ್ರು ಮಾಡಿದ್ರು ನೋಡಿದ್ರು. ಆಮೇಲೆ ಪಾಠ ಶಾಲೆಗೆ ಸೇರಿಸ್ಕೊಂಡು ನಾನು ಅಲ್ಲಿ ಕೇವಿಕೆ ನಾನು ಸಲಹಾ ಸಮಿತಿ ಸದಸ್ಯರು ಹತ್ತೀನಿ ಇಲ್ವೇ, ಹೋಯ್ತೀವಿ ಬರ್ತೀವಿ ಕರ್ಕೊಂಡು ಹೋಯ್ತೀವಿ. ಒಂದು ಒಳ್ಳೇದು, ನಿಮ್ಮಿಂದ ವಿಚಾರಗಳು ನಮಗ್ ಬರ್ತವೆ, ನಮ್ಮಲ್ಲಿ ಏನದಾದ ನಿಮಗ್ ಕೊಡ್ತೀವಿ, ಅಧಿಕಾರಿಗಳಿಗೂ ನಮಗೂ ಅಂತ. ಇಷ್ಟಿಬ್ರು ಪ್ರೀತಿಯಿಂದ ಇದ್ರೆ, ಒಳ್ಳೆತನದಲ್ಲಿ ಇದ್ರೆ ನಿಮ್ಮಲ್ಲಿರೋ ಐಡಿಯಾಗಳನ್ನ ನಮಗ್ ಕೊಡ್ತೀರಿ. ಆಗ ನಾವು ಓ ಇದು ಮಾಡ್ಬೋದೇನೋ, ಇದು ಮಾಡ್ಬೋದೇನೋ, ಇದು ಮಾಡ್ಬೋದೇನೋ ಅಂತ ನಮ್ಗೆ ಇದ್ದಷ್ಟು ಸಂತೋಷ, ಹುಮ್ಮಸ್ಸು ಬರ್ತದೆ, ದುಡಿಯಕ್ಕೆ ಮನಸ್ಸು ಬರ್ತದೆ. ಈಗ ನಮ್ಮಲ್ಲಿಂದ ಬಿ ಎಸ್ ಮಾದೇವ್ ಕೊಡಗಿನಿಂದ ತಂದ್ಕೊಟ್ರು ಮಡಿಕೇರಿಲಿದ್ದಾಗ ಗಿಡ, ಕಿತ್ಲಿ ಹಣ್ಣು ಗಿಡ, ಅವ್ರು ತಿಂದಾರ ಅಣ್ಣ, ಹಣ್ಣು ಯಾರು ತಿಂದಾರ ಸರ್, ನಾನು ತಿಂತ ಇರೋದು ಅಣ್ಣ, ನಮ್ಮ ಮಕ್ಕಳಿಗೆ ಕಿತ್ಲಿ ಹಣ್ಣು ಕೊಡ್ತೀವಿ. ಅಲ್ಲಿಂದ ಕಷ್ಟಪಟ್ಟು ಸರ್ ನಾ ಕಿತ್ಲಿ ಗಿಡ ಬೇಕು ಅಂದವತ್ಗೆ ಮಡಿಕೇರಿಯಿಂದ ತಂದು ಇಲ್ಲಿ ಕೊಟ್ರು. ಯಾಕೆ ತಂದ್ಕೊಟ್ರು, ಆರಾದ್ರೆ ಚೆನ್ನಾಗಿ ಬೆಳೀತಾರೆ, ಗಿಡನ ಹೋಗ್ಸಲ್ಲ ಅಂತಂದ್ಬಿಟ್ಟು. ಈ ಮೆಣಸಿನ ಗಿಡ ತಂದ್ಕೊಟ್ರು, ನಾ ಬೆಳ್ಕೊಂಡು ನಾನು ತಿಂತಾ ಇದ್ದೀನಿ, ಬಂದವ್ರು ಕೊಡ್ತೀನಿ, ಒಂದಷ್ಟು ಅರ್ಶನ ಪುಡಿ ಮಾಡ್ತೀನಿ, ಎಲ್ಲ ಕೊಡ್ತೀನಿ. ಎಲ್ಲನು ನಿಮ್ಮ ಅಧಿಕಾರಿಗಳೇ ಕೊಟ್ಟಿರೋದು, ನನಗೆ ಸಲಹೆ ಕೊಟ್ಟಿರೋದು. ಇತ್ತೀಚೆಗೆ ಮೊದಲು ಏನು ಗೊತ್ತಿರಲಿಲ್ಲ, ಹೆಚ್ಚು ಕಮ್ಮಿ 2004-5 ಆಯ್ತು, 5 ನಿಮಿಷ ಕೇವಿಕೆ ಶುರುವಾದ್ದು. ಅಷ್ಟು ದಿನದಿಂದ ಇವತ್ತಗಟ್ಲು ನಾವೆಲ್ಲ ಜೊತೆಲು ಒಂದಲ್ಕ ಮೈಸೂರವರು ನೀವು ಅವರು ಎಲ್ಲ ಜೊತೆಲು ಹೊಂದ್ಕೊಂಡು ನಾವು ಮಾಡ್ಕೊಂಡು ಹಚ್ಕಟ್ಟ ಹೋಯ್ತಾ ಇದೀವಿ. ಯಾವುದೇ ಸಮಸ್ಯೆಗಳು ನಾವು ಬಂದಿಲ್ಲ. ಆವತ್ತು ನೋಡಿ ಸರ್, ನನ್ನ ಸ್ಟಾರ್ಟಿಂಗ್ ನಲ್ಲಿ ಬೋರ್ವೆಲ್ ಮಾಡ್ಬೇಕಾದ್ರೆ 5,000 ರೂಪಾಯಿ ಬೇಕು ಅಂದ್ರೆ ಇಲ್ಲ ಏನಾದ್ರು ಮಾಡಬೇಕು, ಇಲ್ಲ ಪತ್ರ ಬರಿಬೇಕು, ಇಲ್ಲ ಚಿನ್ನ ತಗೊ ಅಡ ಮಾಡಬೇಕು. ಇವತ್ತು 5 ಲಕ್ಷ ಬೇಕು ಅಂದ್ರೆ ಜಮೀನಿ ಮನಕ್ ತಂದ್ಕೊಡ್ತಾರೆ. ಕಾರಣ ಏನು ಹೇಳಿ, ನಮ್ಮ ದುಡಿಮೆ ದೇವರು ಅಂತ ನಂಬಿ ದುಡಿತೀವಿ. ಯಾವ ಮೂಲ ದುಡ್ಡು ಉದುರುತ್ತೆ, ಈ ಮೋಸ ಎಲ್ಲ ಕೊಡ್ತಾನೆ. ಆಮೇಲೆ ನಮ್ಗೆ ಸಾಲ ಮಾಡ್ಬೇಕಾದ್ರೆ ಧೈರ್ಯ, ಇಲ್ಲಿ ಬರ್ತದೆ ಕೊಡ್ತೀನಿ. ಈಗ ನಾನಂತೂ ಎಲ್ಲ ನೋಡಾಯ್ತು, ಆದ್ರೂ ನಮ್ಮ ಶ್ರೋತೃಗಳನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ ಭೂಮಿಯಲ್ಲಿ ಇರುವಂತ ಬೆಳೆಗಳು ಅವುಗಳು ನಿಮ್ಗೆ ಹೆಂಗೆ ವರ್ಷ ಇಡೀ ದುಡ್ಡನ್ನ ಕೊಡ್ತಾ ಇದೆ ಅಂತ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬಂದ್ಬಿಡಿ ಯಾರಿದ್ರೆ ಸರ್. ಈಗ ಇದು ಹೆಂಗ್ಯಪ್ಪ ಅಂದ್ರೆ, ಮೊದಲನೇ ಪಾಯಿಂಟ್ ನಾ ಮಾಡ್ತಾ ಇರೋದು, ಬೇರೆಯವ್ರ ವಿಚಾರ ಬೆಳಿ ನಾ ಮಾಡ್ತಾ ಇರೋದನ್ನ ಹೇಳ್ತೀನಿ. ಮೊದಲನೇ ಪಾಯಿಂಟ್ ನಾನು ಆವಾಗ್ಲೇ ತೆಂಗಿನ ಗಿಡ ಹಾಕೊಂಡಿದ್ದಿ, ಆ ತೆಂಗಿನ ಗಿಡ ಮುಂದೆ ನಮ್ಗ ಬದುಕು ಇದು ನನಗ್ ಕಾಪಾಡುತ್ತೆ. ಕೊನೆ ಪಕ್ಷ ನನ್ನ ಮರ ಗಿಡಗಳು ತೆಂಗಿನ ಗಿಡ ಮಕ್ಕಳುಗಳು ಇವ್ರ ಕೊನೆಯ ಪಕ್ಷ ಸಹಾಯ ಮಾಡಕ್ ಆಗದೆ ಇರುವ ನಮ್ಮನ್ನ ಇವು ಕಾಪಾಡ್ತವೆ. ಈಗ ಲೆಕ್ಕ ಹಾಕಲಿ ಸರ್, 30 ವರ್ಷ ಮೇಲಾಗೋತವಕ್ಕೆಲ್ಲ ಆ ಮರಗಳು 1 ವರ್ಷಕ್ಕೆ ಸುಮಾರು 1.5 ಲಕ್ಷದಿಂದ 7 ಲಕ್ಷ ರೂಪಾಯಿ ಕೊಡುತ್ತೆ ನನಗೆ. ನಾವೆಲ್ಲ ಎಳ್ನೀರು ಕುಡಿದು ತಿಂದು ನಾವು ಅವ್ರವ್ರಿಗೆ ಕೊಟ್ಟು ಮಾಡಿ ಉಳಿದೆಲ್ಲ ಮಾಡಿದ್ರು, ನಮ್ಮ ಜೀವನಕ್ಕೆ ಸಾಕಲ್ವಾ ಅದು. ಅದು ಒಂದ್ ಕಡೆ ಇರಲಿ, ಈ ನಾವು ಅರ್ಶನ ಹಾಕತೀವಿ ಅದ್ರ ಜೊತೆಲಿ, ಉದಾಹರಣೆ ನಿಮ್ಗೆ ಗೊತ್ತಿರೋದು, ಅರ್ಶನ ಜೊತೆಲಿ ಮೆಣಸು ಹಾಕತೀವಿ, ತೊಗರಿ ಹಾಕ್ತೀವಿ, ಹಸಿರು ಉದ್ದು ಎಲ್ಲ ಒಂದೊಂದು ಸಾಲ ತಪ್ಸಿ ತಪ್ಸಿ ಹಾಕತೀವಿ ಮುಂಗಾರು ಬೆಳೆ. ಇವೆಲ್ಲ ಅರ್ಶನ ಒಳ್ಳೆ ಬೇರ್ ಬಿಡ ಅಂತ ಟೈಮ್ಗ 3-4 ತಿಂಗಳಿಗೆ ಆಯ್ತು ಬಂದ ಅಂದಾಗ ಕಾಳು ಕಡ್ಡಿ ತೀರೋಯ್ತವ, ಕಾಳು ಕಡ್ಡಿಗಳೆಲ್ಲ ಫಸಲು ತೀರೋಗಿ ಅರ್ಶನ ಒಂದು ಉಳ್ಕತ್ತದೆ, ಲಾಸ್ಟ್ಲಿ ತೊಗರಿ ಸಪ್ರೇಟ್ ಆಗಿ ಉಳ್ಕತ್ತದೆ. ಒಂದ್ 2 ಮೂಟ ತೊಗರಿ ಬೆಳ್ಕೊಂಡ್ರೆ ನಮ್ಗಾಗಿ ನಮ್ಮ ನಂಟರುಗಳೆಲ್ಲರಿಗೂ ಕೊಡ್ತೀವಿ. ಅದ್ರ ಜೊತೆ 4 ಪುಟ ಮೆಣಸಿ ಹಣ್ಣು ಆಯ್ತು, ಎಲ್ಲ ತಿನ್ಕೊಳಕ್ಕದ ನಾವು ಅಣ್ಣ ತಮ್ಮ ನಂಟರು ಎತ್ತರು ಸ್ನೇಹಿತರು ಕೊಡ್ತೀವಿ. ಆಗ ರಾಗಿನೂ ಹಾಕತೀವಿ, ಅದ ಬಿಟ್ಟು 1/2 ಎಕರೆ ರಾಗಿ ಹಾಕೊಂಡ್ರೆ 10 ಮೂಟ ರಾಗಿ ದಾನಿನ ಗೊಬ್ಬರ ತಕೊಂಡ ಸುರಿದು ಯಾವ ಒಂದ್ ಗ್ರಾಮನು ಹಾಕಿ ನಾವು ಸಾವಯವದಲ್ಲೇ ಬೆಳೆಯೋದು. ಮೆಣಸಿನ ಕಾಳು, ಅರಶಿನ ಪುಡಿ, ರಾಗಿ, ಕಾಳು ಕಡ್ಡಿಗಳು, ಭತ್ತ, ಗೋಧಿ ಇಷ್ಟೆಲ್ಲನೂ ಬೆಳ್ಕೊಂಡು ಮನೇಲಿ ತುಂಬಾ ಮೂಟಗಳು ನೋಡಿ ಬೇಕಾದ್ರೆ ಎಲ್ಲ ಮನೆ ತುಂಬಾ ಹಾಲು ಮೊಸರು ಬೆಣ್ಣೆ ಸಂತೃಪ್ತಿ ಅಲ್ವ ಸರ್. ಇದೆಲ್ಲನೂ ಮಾಡ್ಕೊಂಡು ದುಡ್ಡಿಗೆ ಅಂತ ಹೊಸಿ ಬಿಟ್ಕೋತೀವಿ. ದುಡ್ಡಿಗೆ ಅಂತ ಬಿಡೋದೆಲ್ಲ ಕಬ್ಬು ಹೊಸಿ ಭತ್ತ ಹೊಸಿ ಮಡಿಕೊಂಡು ಹೊಸಿ ಮಾರಾಕ್ತೀವಿ ಅರ್ಶನ, ಇವೆಲ್ಲ ದುಡ್ಡುಗಳು. ಆಮೇಲೆ ಮೆಣಸಿನಕಾಯಿ ಜಾತಿ ಇದು ಅದು ಮಾರ್ತೀವಿ, ತೆಂಗಿನಕಾಯಿ ಅದು ಎಳ್ನೀರು ಮಾರ್ತೀವಿ, ಕಾಯಿ ಮಾರ್ತೀವಿ. ದುಡ್ಡನ್ನೇ ತಿನ್ಕೊಂಡ ನಾವು ಏನೂ ಇಲ್ಲ, ಸಣ್ಣ ಪುಟ್ಟ ತರಕಾರಿ ಕೊಳೆಯಲ್ಲಿ ಕೊಯ್ತೋ ಬತ್ತಿಲ್ಲ, ಇದೇ ಸಾಕು ನಮ್ಮ ಜೀವನಕ್ಕೆ. ಖರ್ಚು ಅಂದ್ರೆ ಯಾವ ತರ ವೇಸ್ಟ್ ಆಗಿ ನಾವು ಖರ್ಚು ಮಾಡಕ್ ಹೋಗೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಮನೇಲಿ ನೀವು ನೋಡಿ ಬೇಕಾದ್ರೆ ಕೇಶವಮೂರ್ತಿ ಅವರಿದ್ದಾಗ ಎನ್ಐ ಕಾಲೇಜಿಂದ ಶ್ಯಾಮ್ ಅಂತ ಕರೆಸಿ ಹೊಲ ಹಾಕ್ಸ್ಕೊಟ್ರು, ಅದೇ ಹೊಲ ಸೌದ ಹೊಲ ಅಡುಗೆ ಮಾಡ್ಕೊಳ್ತೀವಿ, ಅದು ಉಳಿತಾಯ. ಈಗ ಗ್ಯಾಸ್ ಗ್ಯಾಸ್ 1,000 ರೂಪಾಯಿ ಕೊಡ್ಬೇಡವಾ, ಸೌದ ಬಿದ್ದದಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕು, ಈ ತರದಲ್ಲಿ ವೇಸ್ಟ್ ಮಾಡಕ್ ಹೋಗಲ್ಲ ನಾವು. ಉಳಿತಾಯ ಜೊತೆಲಿ ನಮ್ಮ ಶ್ರಮದ ಜೊತೆಲಿ ಉಳಿತಾಯನೂ ಬೇಕು. ಆ ತರದಲ್ಲಿ ನಾವು ಉಳಿತಾಯನ 2-3 ತರದಲ್ಲಿ ಉಳಿಸ್ಕೋಬೇಕು. ಹಾಲು ಮಜ್ಜಿಗೆ ಬೆಣ್ಣೆ ಯಾರು ಬಂದ್ರೆ ನಾವು ಸಂತೃಷ್ಟ ಕುಡಿಯಕ್ ಮಜ್ಜಿಗೆ ಹಾಲು ಕೊಡ್ತೀವಿ, ನಮ್ಮ ಮನೆಗೂ ತಿಂತೀವಿ, ಉಳಿದ ಮಾರ್ತೀವಿ. ಎಕ್ಸ್ಟ್ರಾ ಬಂದದೆಲ್ಲ ಮಾರ್ಬಿಟ್ಟು ಆ ದುಡ್ಡೇ ನಮ್ಗೆ ಸಾಕು. ಈಗ ಹಸುಗೆ ತಿಂಡಿ ಗಿಂಡಿ ಏನು ಹಾಕೋದಿಲ್ಲ ಸರ್, ನಮ್ಮ ಹಸಿ ಉಳ್ಳದ, ಹುಳಿ ಸತ್ತದ, ರಾಗಿ ಉಳ್ಳದ, ನೆಲ್ಲುಳ್ಳದ. ಇದ್ರ ಜೊತೆಲಿ ಇನ್ಯಾತಕ್ಕೆ ತಿಂಡಿ ಹಾಕ್ಬೇಕು, ಅದಕ್ಕೆ ಸಾಯಂಕಾಲ ಗಂಟ ಅವ್ನು ರೌಂಡ್ ತೆವ್ರ ಹಿಡ್ಕೊ ಮೇಯ್ತೀವಿ. ಸಾಯಂಕಾಲ ಆಯ್ತು ಅಂದ್ರೆ ಬಂದು ಅಷ್ಟು ಇಷ್ಟ ಏನೋ ಹುಲ್ಲು ಹಾಕ್ಬಿಟ್ಟು ಕರಿತೀವಿ. 3 ಲೀಟ್ರ್ 4 ಲೀಟ್ರ್ ಹಾಲು ಕೊಟ್ರೆ ನಾವು ಬೇಕಾದಷ್ಟು, 1 ಲೀಟ್ರ್ ಕೊಟ್ರೆ 3 ಲೀಟ್ರ್ ದುಡ್ಡಾಯ್ತು. ಇದು ದುಡ್ಡು ಸಂಪಾದನೆ ತಾನೇ ಇದೆಲ್ಲವೇ. ಸಣ್ಣ ಪುಟ್ಟ ಹೆಂಗಸರುಗಳು ಕೊತ್ತಂಬರಿ ಸೊಪ್ಪು ಈ ಸಣ್ಣ ಪುಟ್ಟ ಸೊಪ್ಪು ಸದ ಹಾಕತ್ತೀವಿ, ಅದನ್ನ ನಮ್ಮ ಮನೆ ತಿನ್ಕೊಂಡು ಮಾರ್ತಾರೆ. ನುಗ್ಗೆಕಾಯಿ ನೋಡಿ ಸರ್, ಒಂದು ದಿವಸ ನಮ್ಮ ಮನೆಗಳಿಗೆ ಬೆಳಗ್ಗೆ ಇದ್ರೆ ಟೈಮ್ ಟೇಬಲ್ ಪ್ರಕಾರ ಒಂದಿನ ಸೊಪ್ಪಿನ ಸಾರು, ಒಂದಿನ ಹುರುಳಿ ಸಾರು, ಒಂದಿನ ಅವರಕಾಳು ಸಾರು, ಒಂದಿನ ಬೇಳೆಕಾಳು ಸಾರು, ಒಂದಿನ ಸೊಪ್ಪಿನ ಸಾರು. ಹಿಂಗೆ ಆರೋಗ್ಯದಲ್ಲೂ ಎಲ್ರಿಗೂ ಚೆನ್ನಾಗಿರ್ಬೇಕು, ನಮ್ಗೆ ಹೊಟ್ಟೆಗಳಿಗೂ ಸರಿಯಬೇಕು. ಯಾವುದೇ ಥರದ ತರಕಾರಿನ ಜಾಸ್ತಿ ತರಲ್ಲ ನಾವು. ನಮ್ಮ ಹೊಲದಲ್ಲಿ ಮೂಲಲ್ಲಿ ಸೊಪ್ಪು ಅದಲ್ಲ, ಸೊಪ್ಪು ಹಸಿ ಸೊಪ್ಪು ತಿನ್ಕೊಂಡ್ರೆ ಆರೋಗ್ಯನೇ. ಯಾಕೆ ನಾವೇನು ಔಷಧಿ ಹೊಡೆಯಿಲ್ವಲ್ಲ ಅಲ್ಲಿಗೆ. ಆಮೇಲೆ ನೋಡಿ ಜೇನು ಕೃಷಿ ಅಂದ್ಬಿಟ್ಟು ಅದೊಂದು 3 ಬಾಕ್ಸ್ ಮಾಡಿಕೊಂಡು ಆ ಜೇನು ತುಪ್ಪನೂ ಸಿಗ್ತದೆ. ನಾವು ತಿಂತೀವಿ, ಬಂದವ್ರಿಗೂ ಕೊಡ್ತೀವಿ. ಆಮೇಲೆ ನಮ್ಮ ಅಪ್ಪನ ಕಾಲದಲ್ಲಿ ಸಣ್ಣ ಪುಟ್ಟ ವೈದ್ಯ ಮಾಡ್ತೀವಿ, ನಾಟಿ ವೈದ್ಯಗಳು. ಈ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಮಾಡಿದ್ರೆ, ದನಗಳಿಗೆ ಹುಷಾರು ತಪ್ಪಿದ್ರೆ ಆ ಸೊಪ್ಪು ಸೆದನೆಲ್ಲ ಬೆಳೆದಿವಿ ಅಲ್ಲಿ. ಆ ಸೊಪ್ಪಿನ ರಸ, ಆ ಒಂದು ಅತ್ಯಾತಿ ಸೊಪ್ಪದ ಇಂತಿಂಥ ಕಾಯಿಲೆ ಇಂತಿದೆ ಅಂತ ಅದನ್ನು ಕೊಡ್ತೀವಿ. ಅದು ನಮಗೂ ಒಳ್ಳೇದಾಯ್ತದೆ. ಎಲ್ಲ ಥರದಲ್ಲು ಲಾಭ ಮಾಡ್ಕೊಂಡು ಬುದ್ಧಿವಂತನಾಗಿ ಬದಿಕೊಂಡು ಹೋದ್ರೆ ಮಾತ್ರ ಇವ ಸಾಧ್ಯ. ನೇತಾಕೊಳ್ಳೋದು, ಸಾಲ ಮಾಡ್ಕೊಳ್ಳೋದು ಇದೆಲ್ಲ ಬರೀ ಅನಾಲಯಕ್ಕೂ ಅಯೋಗ್ಯರು. ಸಾಲ ಮಾಡ್ಕೊಂಡು ಯಾಕೆ ನೇತಾಕ ಸಾಯ್ಬೇಕು, ರೈತ ಆತ್ಮಹತ್ಯೆ ಮಾಡ್ಕೊಂಡು ಅಂತಾರಲ್ಲ, ದೊಡ್ಡ ತಪ್ಪೋದು. ಕಾರಣ ಏನಪ್ಪ ಅಂದ್ರೆ ಇವನ ಸೋಮಾರಿತನ, ಎಲ್ಲಕ್ಕಿಂತ ಸೋಮಾರಿತನ ಮನುಷ್ಯನಿಗೆ ಶತ್ರು ಇದ್ದಂಗೆ. ಆ ಸೋಮಾರಿತನ ಇವ ಹಾಳು ಮಾಡದೇ ರೀತಿಲಿ ಇವ ಉದ್ಧಾರ ಮಾಡ್ಬೇಕು ಅಂತ ದುಡಿದ್ರೆ ಉದ್ಧಾರ ಆಯ್ತಾನೆ. ಸೋಮಾರಿತನದಲ್ಲಿ ಯಾವನ್ನೋ ಕಳಿಸ್ಬಿಡೋದು, ಹೊಲದಲ್ಲಿ ಏನೋ ಬೆಳೆ ನೋಡೋದು, ಅದು ಏನೋ ಆಯ್ತದೆ, ಸಾಲ ಬಡ್ಡಿ ಬಡ್ಡಿ ಏರುತ್ತೆ, ಇವ ಈಸ್ಪಾಟ್ ಆಡೋದು, ಕುಡ್ಕೊಳ್ಳೋದು, ಎಲ್ಲೆಲ್ಲೇ ಖರ್ಚು ಮಾಡೋದು, ಕೊನೆಗೆ ಸಾಲ ಜಾಸ್ತಿ ಆಯ್ತಾರೆ ಏನ್ ಮಾಡ್ದನು. ಇಲ್ಲಿ ಸಾಲದಾರ್ ಬಿಟ್ಟಾರ, ಯಾರು ಬಿಡಲ್ಲ. ಕರೆಕ್ಟ್ ಆಗಿದ್ಬಿಟ್ರೆ ಅವನೇ ದುಡಿತಾ ಇದ್ರೆ ಅವನೇ ಮಾಡಿದ್ರೆ ಸರಿ ಆಯ್ತದೆ. ಅದಕ್ಕೆ ಹಂಗೋಗ್ಬಾರ್ದು. ನಾವು ಉಳಿತಾಯನೂ ಮಾಡ್ಕೋಬೇಕು, ಸಂಸಾರನೂ ಸಾಕ್ಬೇಕು. ಈಗ ಉದಾಹರಣೆಗೆ ಇಷ್ಟು ಮಕ್ಳು ಮದುವೆ ಮಾಡಿ, 5 ಜನ ಮಕ್ಳು ಮದುವೆ, ಈ ಮನೆ ಕಟ್ಕೊಂಡಿವಿ, ಇಷ್ಟೆಲ್ಲ ಮನೆ ಒಳಗೆ ನನಗೆ ಯಾರು ಬಂದು ನೋಡಿದ್ರು ಹೊಟ್ಟೆ ಕಿಚ್ಚಿಬಿಡ್ಬೇಕು. ಅಷ್ಟೆಲ್ಲ ಚೆನ್ನಾಗಿದ್ದೀವಲ್ಲ, ಎಲ್ಲಿಂಗ್ ಕೊರ್ಕೊಂಡು ಬಂದೋ. ನಮ್ಮ ಶ್ರಮ, ನಮ್ಮ ಶ್ರಮ ನಮ್ಮನ್ನ ಉದ್ಧಾರ ಮಾಡುತ್ತೆ. ನಂಬ್ಕೊಂಡು ದುಡಿಬೇಕು. ಆ ನಂಬಿಕೆ ಅನ್ನೋದು ಇಲ್ಲ ಅಂದ್ರೆ ಮನುಷ್ಯ ರೈತನಾಗಕ್ಕಾಗಲ್ಲ. ಆಮೇಲೆ ಮೊದಲನೇ ಪಾಯಿಂಟ್ ಅಂದ್ರೆ ದನ ಕರು ಇರ್ಬೇಕು ಸರ್. ಬೆಳಗ್ಗೆ ಎದ್ದು ಭಾಗ್ಯಲಕ್ಷ್ಮಿ ಇದ್ದಂಗೆ. ಎದ್ದೇಟ್ಗೆ ನಮ್ಮ ಅಪ್ಪ ಹೇಳ್ತಿರೋ ನಮ್ಗೆ ಹಸುನ್ ಮುಖ ನೋಡೋಕು ಸು ಒಳ್ಳೇದಾಗ್ತಾ ಇತ್ತು. ಎದ್ದೇಟ್ಗೆ ತಕ್ಷಣದಲ್ಲಿ ಇವತ್ತು ಗುಡುಗು ನೋಡೋಕೆ ಹಸುನ ಎಳ್ಕೊಂಡು ಕಟ್ಟಾಕ್ತೀವಿ. ಆ ಹಸುನು ಕಟ್ಟಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ತಪ್ಪಲೆ ಎತ್ಕೊಂಡ್ರೆ ಕಾಲ ಆಗಿಸ್ಕೊಂಡು ನಿಂತ್ಕೋತದೆ. ಆ ಕಾರದು ಟೀ ಕೊಡು ಅಂದ್ರೆ ಏನ್ ಗಟ್ಟಿಯಾಗಿ ಟೀ ಕೊಡ್ತಾಳೆ. ಅಲ್ಲ ನಾ ಹೇಳೋ ಮಾತು ಯಾರಪ್ಪ ಅಂದ್ರೆ ನಾವು ಉಲ್ಲೋಟ ಮಜ್ಜೆ ಕೊಡೋದು, ನೀನೇ ಜಾಸ್ತಿ ಕೊಡಲ್ಲ, ಕುಡೀರಿ ನಿಮ್ಮನ ಮಜ್ಜಿಗೆ. ಬಹಳ ಸಂತೋಷ ಆರಾಧ್ಯ ಅವರೇ, ನಾನು ಕೇಳಿದ ಒಂದೇ ಪ್ರಶ್ನೆ, ನೀವಂತೂ ನಿಮ್ಮಲ್ಲಿರುವಂತ ಆತ್ಮವಿಶ್ವಾಸ ಒಂದೇ ಸಮ, ನೀವು ಎಲ್ಲ ನಿಮ್ಮ ಮಾತುಗಳಲ್ಲಿ ತಿಳಿಸಿದ್ದೀರಿ. ಖಂಡಿತ ಇದು ಕೇಳಿದವ್ರಿಗೊಂದು ಹೊಸ ಅನುಭವನೇ ಕೊಟ್ಟಿರುತ್ತೆ. ನಾವು ಆರಾಧ್ಯರ ತರ ಆದ್ರೆ ಜೀವನದಲ್ಲಿ ಯಶಸ್ವಿ ಆಗ್ಬೋದು, ಮಾದರಿಯಾಗಿ ಉಳ್ಕೊಳ್ಬಹುದು, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯ ಒಂದು ರೀತಿ ಸಮೃದ್ಧವಾಗಿರುತ್ತೆ, ಬರುವಂತವ್ರಿಗೂ ಸಹ ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತೆ. ಈ ರೀತಿಯ ಒಂದು ಪ್ರಯತ್ನಗಳು ಇನ್ನಷ್ಟು ಕೃಷಿಕರ ಮನೆಗಳಲ್ಲಿ ಅವರ ಒಂದು ಪರಿಸರದಲ್ಲಿ ನಡೀಲಿ ಅಂತ ನಾವು ಇಷ್ಟಪಡ್ತೀವಿ. ಇಷ್ಟೊತ್ತಿಗೆ ನಿಮಗೂ ಇದು ಮನವರಿಕೆ ಆಗಿದೆ ಅಂತ ಭಾವಿಸಿ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ನಮಸ್ಕಾರ. ಸರಿ ಸರ್, ನಮಸ್ತೆ. ಇದುವರೆಗೆ ಕೃಷಿ ಬದುಕಿನ ಸಾರ್ಥಕತೆಯನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಕೆಂಪನಪಾಳ್ಯದ ಪ್ರಗತಿಪರ ಕೃಷಿಕ ಚನ್ನಬಸವಾರಾಧ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳದ ಪ್ರಗತಿಪರ ಕೃಷಿಕ ಎಸ್ ನಾಗೇಂದ್ರ. ಯಾಕಣ ಬೇಜಾರನಾಗಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಚಾರಿ ಗ್ರಾಮದ ಹಂದಿಕಲ್ಲು ನಿವಾಸಿ ರಾಜೇಶ್ ಪೂಜಾರಿ ಇವರು ಒಬ್ಬ ಪ್ರಗತಿಪರ ರೈತ. ಭತ್ತ, ತೆಂಗು, ಅಡಕೆ, ಕಾಳುಮೆಣಸು, ಕೋಕೋ, ಪಪ್ಪಾಯ, ಗೇರು, ಮಾವು, ಸಪೋಟ, ಕಬ್ಬು, ಬಾಳೆ, ವಿವಿಧ ತರಕಾರಿಗಳು, ನೆಲ್ಲಿಕಾಯಿ, ಅರಿಶಿಣ, ಮೇವು ಹುಲ್ಲು, ಅನಾನಸ್, ಹಲಸು, ಹೀಗೆ ಹತ್ತು ಹಲವಾರು ಬೆಳೆಗಳು ಇವರ ತೋಟದಲ್ಲಿವೆ. ಜೊತೆಗೆ ಕೋಳಿ ಸಾಕಣೆ ಮತ್ತು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ 8 ಎಕರೆ ಭೂಮಿಯಲ್ಲಿ ಇವರು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಇತರ ರೈತರಿಗೂ ಕೂಡ ಮಾದರಿಯಾಗಿದ್ದಾರೆ. ಇವರು ಬಿಕಾಂ ಓದಿ ಎನ್ಸಿಸಿ ನೇವಿಯಲ್ಲಿ ಶಿಪ್ ಮಾಡೆಲಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಸಿಕ್ಕಿದ್ರು ಕೂಡ ಕೃಷಿಯ ಮೇಲಿನ ಒಲವಿನಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೃಷಿಯನ್ನ ಮಾಡ್ತಾ ಇದ್ದಾರೆ. 6 ವರ್ಷ ಇನ್ಸ್ಟ್ರಕ್ಟರ್ ಆಗಿದ್ದ ರಾಜೇಶ್ ಅವರು 2012ರಲ್ಲಿ ಕೃಷಿಯತ್ತ ಮುಖ ಮಾಡಿ ಈಗ ಪ್ರಗತಿಪರ ರೈತ ಅಂತ ಅನ್ನಿಸ್ಕೊಂಡಿದ್ದಾರೆ. ಇವರಿಗೆ ಶಾಲಾ ದಿನಗಳಿಂದಲೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇತ್ತಂತೆ. ಉಳುಮೆ, ಬಿತ್ತನೆ, ನಾಟಿ, ಕಟಾವು, ತೋಟಗಾರಿಕೆ ಕೆಲಸಗಳಲ್ಲಿ ತಮ್ಮಂತಾವು ತೊಡಗಿಸಿಕೊಂಡಿದ್ರು. ಆದರೂ ಮನೆಯವರ ಬಯಕೆಯಂತೆ ಇವರು ಕೆಲಸಕ್ಕೆ ಸೇರಿದ್ರು. ಆದರೆ ಕೃಷಿಯ ಖುಷಿ ಇವರಿಗೆ ಅಲ್ಲಿ ಸಿಕ್ಕಲಿಲ್ಲ. ರಾಜೀನಾಮೆ ಕೊಟ್ಟು ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡು ಭೂಮಿಯನ್ನ ನಂಬಿದ್ರೆ ನಷ್ಟ ಇಲ್ಲ ಅಂತ ತೋರಿಸಿಕೊಟ್ಟು ಮಾದರಿಯಾಗಿದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಇರುವ ಊರಿನ ಹಲವಾರು ಯುವಜನರನ್ನು ಸೇರಿಸಿಕೊಂಡು ಆಧುನಿಕ ಕೃಷಿ ಪದ್ಧತಿಯ ವಿಚಾರಗಳನ್ನು ವಿನಿಮಯ ಮಾಡುವ ಮೂಲಕ ಇತರರ ಬೆಳವಣಿಗೆಗೂ ರಾಜೇಶ್ ಸಹಕಾರ ನೀಡ್ತಾ ಇದ್ದಾರೆ. ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಊರಿನವರಿಗೆ ಇವರು ಸಲಹೆ ನೀಡುತ್ತಾರೆ. ಕೃಷಿಗೆ ಪೂರಕವಾದ ಹೈನುಗಾರಿಕೆ ಮಾಡ್ತಾ ಇರುವಂತಹ ರಾಜೇಶ್ ಅವರು 15 ರಾಸುಗಳಿಂದ ಪ್ರತಿನಿತ್ಯ ಸುಮಾರು 40 ಲೀಟರ್ ಹಾಲನ್ನ ಪಡಿತಾ ಇದ್ದಾರೆ. ಸಾವಯವ ಕೃಷಿ ಅಳವಡಿಸಿಕೊಂಡಿರುವ ಇವರು ಕೊಟ್ಟಿಗೆ ಗೊಬ್ಬರ ಮಾತ್ರ ಬಳಸ್ತಾರೆ. ಸರ್ಕಾರ ನೀಡುವ ಉಚಿತ ವಿದ್ಯುತ್ ಸೇವೆಯನ್ನ ಕೆಲವು ರೈತರು ದುರುಪಯೋಗಪಡಿಸಿಕೊಂಡು ನೀರಿನ ಅಪವ್ಯಯ ಮಾಡ್ತಾ ಇದ್ದಾರೆ. ಇದನ್ನ ತಡೆಗಟ್ಟಬೇಕು. ಉಚಿತವಾಗಿ ನೀಡದೆ ಕನಿಷ್ಠ ಶುಲ್ಕನಾದರೂ ವಿಧಿಸಬೇಕು. ಸರ್ಕಾರ ರೈತರ ಸಾಲ ಮನ್ನಾ ಮಾಡುವ ಬದಲು ಬೆಂಬಲ ಬೆಲೆ ನೀಡಿ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಿ. ಆಗ ರೈತರು ತಮ್ಮ ಭೂಮಿಯನ್ನ ಬೆಜ್ಜಲು ಬಿಡೋದಿಲ್ಲ, ಎಲ್ಲರೂ ಕಷ್ಟಪಟ್ಟು ದುಡಿತಾರೆ ಅಂತಾರೆ ಇವರು. ಕೃಷಿ ಯಂತ್ರಗಳನ್ನ ಬಾಡಿಗೆ ಪಡ್ಕೊಳ್ತಾರೆ. ಬೇಸಿಗೆಯಲ್ಲಿ ಕೃಷಿಗಾಗಿ ಸಮೀಪದ ಸೀತಾ ನದಿಗೆ ಗ್ರಾಮಸ್ಥರೇ ಕಟ್ಟಿರುವ ಮರಳಿನ ಕಟ್ಟದಿಂದ ಸಂಗ್ರಹಣೆಗೊಂಡಂತಹ ನೀರನ್ನ ಉಪಯೋಗ ಮಾಡ್ತಾರೆ. ಯಾವುದೇ ಕೆಲಸಗಳಿಗೆ ಕೂಲಿ ಆಳ್ನ ಇವರು ಅವಲಂಬನೆ ಮಾಡೋದಿಲ್ಲ. ತನ್ನ ಪತ್ನಿ ಹಾಗೂ ತಾಯಿಯ ಸಹಕಾರದಿಂದ ಇವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮಾದರಿ ಕೃಷಿಕರಾಗಿರೋದ್ರಿಂದ ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೃಷಿಕರು ಆಗಾಗ ಭೇಟಿ ನೀಡ್ತಾ ಇರ್ತಾರೆ. ಇವರ ಕೃಷಿ ಸಾಧನೆಗಾಗಿ ಜಿಲ್ಲಾ ಪ್ರಗತಿಪರ ರೈತ ಪ್ರಶಸ್ತಿ, ಶಿವಮೊಗ್ಗ ವಿಶ್ವವಿದ್ಯಾನಿಲಯದಿಂದ ಉತ್ತಮ ರೈತ ಪ್ರಶಸ್ತಿ, ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ, ಹೆಬ್ರಿ ಜೆಸಿಐಯಿಂದ ಕೃಷಿಕ ಪ್ರಶಸ್ತಿ ಸಹಿತ ಹಲವು ಗೌರವಗಳು ಸಂದಿವೆ. ಇಸ್ರೇಲ್ ಮಾದರಿಯಲ್ಲಿ ಕಾಳುಮೆಣಸು ಬೆಳೆಯೋದ್ರಿಂದ ಅಧಿಕ ಇಳುವರಿ ಸಿಗ್ತಾ ಇದೆಯಂತೆ. ವಿಯೆಟ್ನಾಂ ಮಾದರಿಯಲ್ಲಿ ಬಾಳೆ ತೋಟ ಮಾಡಿದ್ದಾರೆ. ಅಂತರ ಬೆಳೆಯಾಗಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಹನಿ ನೀರಾವರಿ ಪದ್ಧತಿಯಿಂದ ನೀರು ಪೋಲಾಗದಂತೆ ತಡೆಗಟ್ಟಲಾಗ್ತಾ ಇದೆ. ಮರಗಳಿಗೆ ಕಾಳುಮೆಣಸು ಬಳ್ಳಿ, ಉಳಿದ ಜಾಗಗಳಲ್ಲಿ ವೀಳ್ಯದೆಲೆ ಮತ್ತು ಭೂ ಫಲವತ್ತತೆಗೆ ಗೊಬ್ಬರದ ಗಿಡಗಳನ್ನ ಬೆಳೆಸಿದ್ದಾರೆ. ಎರೆಹುಳ ಗೊಬ್ಬರವನ್ನು ಸಾವಯವದ ಗೊಬ್ಬರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಅಡಕೆ ಮರಗಳಿಗೆ ಕೊಳೆ ರೋಗ ಬಾರದಂತೆ ಮೈಲುತುತ್ತ ಮತ್ತು ಸುಣ್ಣದ ಮಿಶ್ರಣವನ್ನು ಸ್ವತಃ ಸಿಂಪಡಣೆ ಮಾಡ್ತಾರೆ. ಇದುವರೆಗೂ ಕೂಡ ಇವರ ತೋಟದ ಯಾವುದೇ ಬೆಳೆಗಳಿಗೆ ಕೊಳೆ ರೋಗ ಬಾಧಿಸಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಒಟ್ಟಿನಲ್ಲಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ರಾಜೇಶ್. ದೊಡ್ಡ ಸಂಬಳ ಇರೋರು ಕೂಡ ಕೆಲಸ ಬಿಟ್ಟು ಕೃಷಿಗೆ ವಾಪಸ್ ಬರ್ತಾ ಇರೋದು ಈಗ ಸಾಮಾನ್ಯವಾಗ್ಬಿಟ್ಟಿದೆ. ನಗರದ ಒತ್ತಡದ ಜೀವನ ಸಾಕಪ್ಪ ಸಾಕು, ನಾವು ಹಳ್ಳಿಗೋಗಿ ಆರಾಮಾಗಿದ್ದು ಕೃಷಿ ಮಾಡೋಣ ಅನ್ಕೊಂಡು ಇರುವಂತಹ ನೌಕರಿಗೆ ರಾಜೀನಾಮೆ ಕೊಟ್ಟು ಬರ್ತಾ ಇರುವಂತಹ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಾವೊಂದು ತಿಳ್ಕೋಬೇಕು, ಹೆಚ್ಚು ಗಳಿಕೆಗಿಂತ ತೃಪ್ತಿ ಮುಖ್ಯ ಅನ್ನೋದು ಇವರ ಉದ್ದೇಶ. ಅಂತಹವರಲ್ಲಿ ನರಸನಗೌಡ ವೀರಾಪುರ ಕೂಡ ಒಬ್ರು. ಇವರು ಬಳ್ಳಾರಿಯ ಸಂಡೂರಿನವರು. 2 ದಶಕಗಳ ಕಾಲ ಬೆಂಗಳೂರಿನಲ್ಲಿ ವಾಸ ಇದ್ರು. ದೊಡ್ಡ ಸಂಬಳ ತರುವಂತಹ ಕೆಲಸ, ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಆದ್ರೆ ಇವರು ಮನಸ್ಸಿನಲ್ಲಿ ಎಲ್ಲೋ ನಾನು ಕೃಷಿ ಮಾಡಬೇಕು, ನಾನು ಗಳಿಸಿರುವಂತಹ ಹಣದಲ್ಲಿ ಕೃಷಿ ಭೂಮಿಯನ್ನ ನಾನು ಖರೀದಿ ಮಾಡಿ ನಾನು ಯಾಕೆ ಒಳ್ಳೆ ಕೃಷಿಕ ಆಗ್ಬಾರ್ದು ಅಂತ ಅನ್ನಿಸ್ತಾ ಇತ್ತು. ಸರಿ, ಮನ್ಸಿಗನ್ಸದನ್ನ ಮಾಡೇ ಬಿಟ್ರು. ಧಾರವಾಡ ಸಮೀಪದ ಕಲೆಗೇರಿ ಗ್ರಾಮದಲ್ಲಿ 5 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು. ಇದ್ದ ಕೆಲಸವನ್ನು ಬಿಟ್ಟು ಕೃಷಿಗೆ ನಾನು ವಾಪಸ್ ಹೋಗ್ತೀನಿ ಅಂದಾಗ ಎಷ್ಟೋ ಜನ ಅಯ್ಯೋ ಇದು ನಿನ್ ಕೈಲಾಗುತ್ತಾ, ಇದೆಲ್ಲ ಬೇಡಪ್ಪ ಅಂತ ಅಂದ್ರು. ಆದ್ರೂ ಕೂಡ ಇವರು ಎದೆಗೊಂದ್ಲಿಲ್ಲ. ಇವರು ಮೊದಲಿಗೆ ಪಾಲಿ ಹೌಸ್ ನ ನಿರ್ಮಾಣ ಮಾಡಿದ್ರು. ಕೃಷಿಯಲ್ಲಿ ಏನಾದ್ರೂ ಒಂದು ಹೊಸ್ತನ್ನ ಸಾಧಿಸಬೇಕು, ಆದ್ರೆ ಕೃಷಿಯ ಬಗ್ಗೆ ತನಗೆ ಮಾಹಿತಿ ಇಲ್ಲವಲ್ಲ ಅನ್ನೋದು ಕೂಡ ಇವರಿಗೆ ಒಂದು ಭಯ ಇತ್ತು. ಯಾವ ಬೆಳೆ ಬೆಳೆದ್ರೆ ಉತ್ತಮ, ಲಾಭದಾಯಕವಾಗಿ ಕೃಷಿ ಮಾಡಬೇಕು ಅಂದ್ರೆ ಇದ್ರ ಮಾಹಿತಿ ಸಂಗ್ರಹ ಮಾಡೋದು ಹೇಗೆ, ಒಣ ಭೂಮಿಯಲ್ಲಿ ಯಾವ ಬೆಳೆ ಬೆಳಿಬಹುದು, ಮಾರುಕಟ್ಟೆಯಲ್ಲಿ ಯಾವ ಫಸಲಿಗೆ ಉತ್ತಮ ದರ ಇದೆ, ಹೀಗೆ ಹಲವಾರು ಪ್ರಶ್ನೆಗಳು ಇವ್ರನ್ನ ಕಾಡ್ತಾ ಇತ್ತು. ವಿದ್ಯಾವಂತರಾದಂತಹ ಇವರಿಗೆ ಪರಿಹಾರ ಕಂಡುಕೊಳ್ಳೋದು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ಹಲವು ಕೃಷಿ ಸೂಕ್ಷ್ಮಗಳನ್ನ ತಿಳ್ಕೊಳ್ಳೋದಕ್ಕೆ ರಾಜ್ಯ ಎಲ್ಲ ಓಡಾಡಿದ್ರು. ದೊಡ್ಡ ದೊಡ್ಡ ಕೃಷಿಕರನ್ನ ಮಾತನಾಡಿಸಿದ್ರು. ಅಪರೂಪದ ಕೃಷಿ ವಿಧಾನ ಅಳವಡಿಸಿಕೊಂಡಿರುವಂತಹ ರೈತರ ಭೂಮಿಗೋಗಿ ನೋಡಿದ್ರು. ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಕಲಿತನೆ ಪಾಠವನ್ನ, ಆ ರೀತಿ ಇವರು ಅನುಭವಿ ಕೃಷಿಕರ ಬಳಿ ಕೃಷಿ ಪಾಠವನ್ನ ಕಲಿತರು ಅಂತಲೇ ಹೇಳಬಹುದು. ಭೂಮಿ ಖರೀದಿ ಮಾಡಿದ್ರು. ಕೃಷಿಯ ಬಗ್ಗೆ ಸ್ಪಷ್ಟ ನಿಲುವನ್ನೇ ಹೊಂದಿರದ ಇವರಲ್ಲಿ ಕೃಷಿಕರ ಒಡನಾಟದಿಂದ ಅನೇಕ ಆಲೋಚನೆಗಳು ಮನಸ್ಸಿನಲ್ಲಿ ಬಂದವು. 40ಕ್ಕೂ ಅಧಿಕ ಪಾಲಿ ಹೌಸ್ ನ ಹೊಂದಿರುವಂತಹ ಒಬ್ಬ ರೈತರನ್ನು ಇವರು ಹೋಗಿ ನೋಡಿದ್ರು. ನಾನು ಯಾಕೆ ಈ ರೀತಿ ಮಾಡಬಾರದು ಅನ್ನೋದು ಇವರು ಮನಸ್ಸಿಗೆ ಬಂದು ಇವರು ಕೂಡ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ರು. ಕೃಷಿ ಕೈಗೊಳ್ಳೋದಕ್ಕೆ ತಾವು ತೊಡಗುವ ಕೃಷಿಯ ಬಗ್ಗೆ ಸ್ವಲ್ಪ ಆದ್ರೂ ಜ್ಞಾನ ಇರಬೇಕು. ಕೃಷಿಯಲ್ಲಿ ರಾಕೆಟ್ ತಂತ್ರಜ್ಞಾನವೇನೂ ಇಲ್ಲ, ಹಾಗಾಗಿ ಕೃಷಿಗೆ ಹೊಂದ್ಕೊಳ್ಳೋದೇನು ಅಂತ ಕಷ್ಟ ಆಗೋಲ್ಲ ಅನ್ಕೊಂಡು ಇವರು 16 ಗುಂಟೆಯಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ರು. ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಿಂದ ಸಬ್ಸಿಡಿ ಪಡೆದುಕೊಂಡು ಸೌತೆ ಕೃಷಿ ಮಾಡಿದ್ರು. ಕೃಷಿಗೆ ತೊಡಗುವ ಮುನ್ನ ಪಾಲಿ ಹೌಸ್ನಲ್ಲಿ 2 ಅಡಿ ಅಗಲದ ಮಣ್ಣಿನ ಬದುವನ್ನ ನಿರ್ಮಾಣ ಮಾಡಿದ್ದಾರೆ. ಕೆರೆ ಮಣ್ಣು ಹಾಗೂ ಆಯ್ದ ಫಲವತ್ತಾದ ಮಣ್ಣು ಬಳಕೆ ಮಾಡಿದ್ದಾರೆ. ಮಣ್ಣು ಪರೀಕ್ಷೆ ಹಾಗೂ ನೀರಿನ ಪರೀಕ್ಷೆ ಮಾಡಿಸಿದ್ದಾರೆ. 600,000 ರೂಪಾಯಿ ವಿನಿಯೋಗಿಸಿ ಪಾಲಿ ಹೌಸ್ ಜೋಡಿಸುವ ಮುನ್ನ ಮಣ್ಣು ಹಾಗೂ ನೀರಿನ ಪರೀಕ್ಷೆ ಮಾಡಿಸುವುದು ಉತ್ತಮ. ಪರೀಕ್ಷೆ ಮಾಡಿಸದೆ ಏನಾದ್ರೂ ದುಡುಕಿದ್ರೆ ಕೃಷಿಯಲ್ಲಿ ನಷ್ಟ ಆದ್ರೂ ಆಗಬಹುದು. ಆದ್ರಿಂದ ತಜ್ಞರ ನೆರವು ಕೃಷಿ ಆರಂಭಿಸುವ ಮುನ್ನ ಪಡೆದುಕೋಬೇಕು ಅಂತಾರೆ ಇವರು. 3,500 ಸೌತೆ ಸಸಿಗಳನ್ನ ನಾಟಿ ಮಾಡಿದರೆ ಗಿಡ ಹಾಗೂ ಸಾಲಿನ ನಡುವೆ 40 ಸೆಂಟಿಮೀಟರ್ ಅಂತರ ಇದೆ. ಒಂದು ಬದುವಿನಲ್ಲಿ 2 ಸಾಲು ಸೌತೆ ಬಳ್ಳಿಗಳಿವೆ. ಬದುಗಳ ನಡುವೆ 1 ಅಡಿಗಳಷ್ಟು ಅಂತರ ಇದೆ. 1.5 ಅಡಿಗಳಷ್ಟು ಎತ್ತರದ ಬದುಗಳು ಸೌತೆ ಬಳ್ಳಿಗಳಿಗೆ ಉತ್ತಮ ಕಸುವು ಒದಗಿಸ್ತಾ ಇದೆ. 90 ದಿನಕ್ಕೆ 10 ಟನ್ನಷ್ಟು ಇಳುವರಿಯನ್ನ ಪಡೆದಿದ್ದಾರೆ. ಬೆಳೆ ಅವಧಿಯಲ್ಲಿ 14 ಟನ್ ಪಡೆದಿದ್ದಾರೆ. ಗುಂಟೆಗೆ 1 ಟನ್ ಸೌತೆ ಇಳುವರಿ ಸಿಕ್ಕಂತಾಗಿದೆ. ಕಾಲಕಾಲಕ್ಕೆ ಉಣ್ಣಿಸಬೇಕಾದ ಗೊಬ್ಬರ, ಸಿಂಪಡಿಸಬೇಕಾದ ಔಷಧಿ ಇದನ್ನೆಲ್ಲ ಸರಿಯಾಗಿ ಇವರು ಪಾಲಿಸಿದ್ದಾರೆ. ಪಾಲಿ ಹೌಸ್ನಲ್ಲಿ ವಾತಾವರಣದ ಉಷ್ಣತೆಯ ಸಮತೋಲನ ಕಾಪಾಡೋದು ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಬಿಸಿಲು ಕಡಿಮೆ ಇದ್ರೆ ಸಿಗೋ ಫಸಲಿನಲ್ಲಿ ಕೂಡ ಅಸಮತೋಲನ ಉಂಟಾಗುತ್ತೆ. ಸೌತೆ ಬಳ್ಳಿಯ 1 ಗಂಟಿನಲ್ಲಿ 2 ಕಾಯಿಗಳು ಬಿಡುತ್ತೆ. ಗಿಡ್ಡುಗಳು ಬಳ್ಳಿಯಲ್ಲಿ ಬಹಳ ಅಗಲವಾಗಿ ಬಿಡದಂತೆ ಗಮನ ವಹಿಸಬೇಕು. ಬಿಸಿಲು ಕಡಿಮೆ ಆದ್ರೆ ಗೆಣ್ಣಿನ ನಡುವಿನ ಅಂತರ ಜಾಸ್ತಿಯಾಗುತ್ತೆ. ಸಹಜವಾಗಿಯೇ ಬಳ್ಳಿಯ ಉದ್ದ ಜಾಸ್ತಿಯಾಗುತ್ತೆ. ಬಳ್ಳಿಯಲ್ಲಿ ಗೆಣ್ಣಿನ ನಡುವಿನ ಅಂತರ ಜಾಸ್ತಿ ಆದ್ರೆ ಗಿಡದಲ್ಲಿ ಬಿಡುವ ಫಸಲಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ಇವರ ಅಭಿಪ್ರಾಯ. ಬಳ್ಳಿಗಳಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಸಣ್ಣದಿರುವಾಗಲೇ ಕೆಲವು ಕಾಯಿಗಳನ್ನ ಚಿವುಟಬೇಕು. ಚಿವುಟದಿದ್ದಲ್ಲಿ ಕಾಯಿಗಳ ಗಾತ್ರದಲ್ಲಿ ಅಸಮತೋಲನ ಉಂಟಾಗುತ್ತೆ. ದೊಡ್ಡ ಕಾಯಿಗಳು ದೊಡ್ಡದಾಗುತ್ತಲೇ ಹೋಗುತ್ತೆ, ಸಣ್ಣ ಕಾಯಿಗಳು ಸಣ್ಣದಾಗಿಯೇ ಇರುತ್ತೆ. ಕಾಯಿಗಳ ಗಾತ್ರದಲ್ಲಿ ಅಸಮತೋಲನ ಉಂಟಾದ್ರೆ ಸಿಗುವ ದರದಲ್ಲಿಯೂ ಕೂಡ ವ್ಯತ್ಯಾಸವಾಗುತ್ತೆ. ಹಾಗಾಗಿ ಬಳ್ಳಿಗಳಲ್ಲಿ ಬಹಳ ಕಾಯಿಗಳು ಬಿಟ್ರೆ ಚಿವುಟೋದು ಉತ್ತಮ. ತೆರೆದ ಸ್ಥಳದಲ್ಲಿನ ಕೃಷಿಯಲ್ಲಿ ಸಿಗುವ ಇಳುವರಿಗಿಂತ ಪಾಲಿ ಹೌಸ್ನಲ್ಲಿ ದೊರೆಯುವ ಇಳುವರಿಯ ಪ್ರಮಾಣ ಜಾಸ್ತಿ. ಕಾಯಿಗಳು ಒಂದೇ ರೀತಿಯಾಗಿ ಹದ ಗಾತ್ರದಲ್ಲಿರುತ್ತೆ. ನೈಸರ್ಗಿಕ ಹೊಳಪು ರುಚಿಯಲ್ಲಿಯೂ ಕೂಡ ವಿಭಿನ್ನವಾಗಿರುತ್ತೆ. ತೂಕದಲ್ಲಿ ಕೂಡ ಅತಿ ಹೆಚ್ಚಾಗಿರುತ್ತೆ. ಸಹಜವಾಗಿಯೇ ಸಾಮಾನ್ಯವಾಗಿ ಬೆಳೆದ ಫಸಲಿಗೆ ದೊರೆಯುವ ಬೆಲೆಗಿಂತ ಜಾಸ್ತಿಯೇ ದರ ಸಿಗುತ್ತಂತೆ. ಕಿಲೋಗ್ರಾಂ ಸೌತೆಗೆ ಸಾಮಾನ್ಯ ಸೌತೆಗಿಂತ 5 ರೂಪಾಯಿ ಹೆಚ್ಚು ಸಿಗುತ್ತೆ. ಕೃಷಿಯಲ್ಲಿ ಹೊಸಬರಾದ ಇವರು ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರಿಗೂ ಕೂಡ ಹೊಸಬ್ರೆ. ಆರಂಭದಲ್ಲಿ ಇವರು ಬೆಳೆದ ಸೌತೆ ಒಳ್ಳೆ ಗುಣಮಟ್ಟದಾಗಿದ್ರೂ ಕೂಡ ಕೊಂಡ್ಕೊಳ್ಳೋರು ಇರಲಿಲ್ಲ. ಬೆಳೆಯುವವರ ಸಂಖ್ಯೆ ಜಾಸ್ತಿ ಇದೆ, ಬೆಳೆ ಕಡಿಮೆ ಇದೆ ಅಂತ ಹೇಳಿಕೊಂಡು ಯಾವ ವರ್ತಕರೂ ಇವರ ಸೌತೆಕಾಯಿನ ತಗೊಳ್ತಾ ಇರಲಿಲ್ಲ. ಇವರೇನ್ ಮಾಡಿದ್ರು, ಕೃಷಿ ಆರಂಭಕ್ಕೂ ಮುನ್ನನೆ ಹುಬ್ಬಳ್ಳಿ ಧಾರವಾಡ ಹೀಗೆ ಹತ್ತಾರು ಕಡೆ ವರ್ತಕರನ್ನ ಸಂಪರ್ಕಿಸಿ ಯಾವ ಕೃಷಿ ಆಯ್ದುಕೊಂಡ್ರೆ ಲಾಭ ಅಂತ ಅಧ್ಯಯನ ಮಾಡಿಯೇ ಇವರು ಸೌತೆ ಕೃಷಿಯನ್ನ ಮಾಡಿದ್ರು. ಕೆಲವು ವ್ಯಾಪಾರಸ್ಥರು ಇವರ ಮುಖ ನೋಡಿನೆ ಓ ಇವ್ರಿಗೆ ಅನುಭವ ಇಲ್ಲ ಅನ್ಕೊಂಡು ಸೌತೆಕಾಯಿ ಕೊಳ್ಳುವವರೇ ಇಲ್ಲ ಅಂತ ಕಾರಣ ಒಡ್ಡಿ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು. ವ್ಯಾಪಾರಸ್ಥರ ಈ ತಂತ್ರವನ್ನ ಮೊದಲೇ ಅರಿತಿದ್ದಂತಹ ನರಸೇಗೌಡರು ಆ ವರ್ತಕರನ್ನ ಬಿಟ್ಟು ಬೇರೆ ವ್ಯಾಪಾರಸ್ಥರನ್ನ ಹುಡುಕಿ ಉತ್ತಮ ದರ ಗಿಟ್ಟಿಸಿಕೊಂಡ್ರು. ಅನೇಕ ಮಾಲ್ಗಳಿಗೂ ಕೂಡ ಇವರು ಸೌತೆಕಾಯಿನ ಕೊಟ್ರು. ಇದರ ಪರಿಣಾಮ ಮಾರುಕಟ್ಟೆಯಲ್ಲಿ ಇವರು ಬೆಳೆದ ಸೌತೆ ಉತ್ತಮ ದರವನ್ನೇ ಪಡೆದುಕೊಳ್ತು. ಪಾಲಿ ಹೌಸ್ ಕೃಷಿ ಲಾಭದಾಯಕ ಅನ್ನೋದು ಮನದಟ್ಟಾದಾಗ ಇನ್ನೊಂದು ಪಾಲಿ ಹೌಸ್ ಯಾಕೆ ಮಾಡಬಾರದು ಅನ್ಕೊಂಡು ಮತ್ತೊಂದು ಪಾಲಿ ಹೌಸ್ ನ ಮಾಡಿದ್ರು. 20 ಗುಂಟೆಯಲ್ಲಿ ಪಾಲಿ ಹೌಸ್ ಮಾಡಿದ್ರು. ಪಾಲಿ ಹೌಸ್ ನಿರ್ಮಾಣ ಮಾಡಬೇಕು ಅನ್ನೋ ಜಾಗದಲ್ಲಿ 3 ವರ್ಷ ವಯಸ್ಸಿನ 8 ಮಾವಿನ ಮರಗಳಿದ್ವು. ತನ್ನ ಸ್ವಾರ್ಥಕ್ಕೆ ಮರಗಳನ್ನ ಕಡಿಯೋದು ಸರಿಯಲ್ಲ ಅಂದ್ಕೊಂಡು ಆ ಮರಕ್ಕೆ ತೊಂದರೆ ಆಗದಂತೆ ಬುಡ ಸಮೇತ ಕಿತ್ತು ಮರವನ್ನೇ ಸ್ಥಳಾಂತರ ಮಾಡಿದ್ದಾರೆ. ಹಲವಾರು ಜನ ಹೇಳಿದ್ರು ಅದು ಬದುಕೋದ್ ಕಷ್ಟ, ಸುಮ್ನೆ ಹಣ ಖರ್ಚು ಮಾಡಿ ವ್ಯರ್ಥ ಕಸರತ್ತು ಮಾಡಬೇಡ ಅಂತ. ಆದ್ರೆ ಇವರು ಕೇಳಲಿಲ್ಲ. ಸುತ್ತಲಿನ ಮಣ್ಣನ್ನು ಎತ್ತಿ ಬೇರನ್ನು ಸಡ್ಲ ಮಾಡಿ 8 ಮರಗಳನ್ನ ವರ್ಗಾಯಿಸಿದರೆ ಆ ಮರಗಳು ಹಳೆಯ ಎಲೆಗಳನ್ನ ಕಳಚಿಕೊಂಡ್ರು ಕೂಡ ಹೊಸದಾಗಿ ಚಿಗುರು ಮೊಳತು ನಿಂತಿದೆ. ಅದನ್ನ ನೋಡಿ ಇವರಿಗೆ ಆಶ್ಚರ್ಯ ಕೂಡ ಆಗಿದೆ. ಕೃಷಿಗೆ ಬೋರ್ವೆಲ್ ನೀರಿನ ಅವಲಂಬನೆ ಮಾಡಿಕೊಂಡಿದ್ದಾರೆ. ಕಡಿಮೆ ನೀರಿನ ಬಳಕೆಗೆ ಆದ್ಯತೆ ನೀಡುತ್ತಾರೆ. ನೀರು ಸಂಗ್ರಹಿಸಲೆಂದೇ ಕೃಷಿ ಹೊಂಡ ಕೂಡ ಮಾಡಿಕೊಂಡಿದ್ದಾರೆ. ಪಾಲಿ ಹೌಸ್ ಮೇಲೆ ಬೀಳುವ ಮಳೆ ನೀರು ಕೃಷಿ ಹೊಂಡ ತಲುಪುವಂತೆ ವ್ಯವಸ್ಥೆಯಾಗಿದೆ. ಇವರ ಜಮೀನಿನಲ್ಲೊಂದು ಹಳೆ ಬಾವಿ ಇದೆ, ಅದರ ನೀರು ಬತ್ತೋಗಿತ್ತು. ನೀರು ಸಿಗಬಹುದು ಅಂತ ಅದನ್ನ ಇನ್ನೊಂದು ಸ್ವಲ್ಪ ಆಳ ಮಾಡಿದ್ರು, ಆದ್ರೆ ನೀರು ಬರಲಿಲ್ಲ. ಅದೇ ಬಾವಿನ ನೀರು ಸಂಗ್ರಹಗಾರವನ್ನಾಗಿ ಮಾಡಿಕೊಂಡ್ರು. ಬಾವಿಯ ತಳಕ್ಕೆ ಕಾಂಕ್ರೀಟ್ ಬೆಡ್ ಹಾಕಿ ನೀರು ಇಂಗೋಗದ ಹಾಗೆ ನೋಡ್ಕೊಂಡಿದ್ದಾರೆ. ಬೋರ್ವೆಲ್ ನಿಂದ ನೀರೆತ್ತಿ ಬಾವಿಗೆ ನೀರು ತುಂಬಿಸಿಕೊಳ್ತಾರೆ. ಬಾವಿಯಲ್ಲಿ ಸಂಗ್ರಹವಾದ ನೀರನ್ನ ಮೋಟಾರ್ ಸಹಾಯದಿಂದ ಮೇಲೆತ್ತಿ ಪಾಲಿ ಹೌಸ್ ಕೃಷಿಗೆ ನೀರು ಪೂರೈಕೆಗಾಗಿ ಬಳಸಿಕೊಳ್ತಾ ಇದ್ದಾರೆ. ಕೃಷಿ ಇವರಿಗೆ ಹೊಸದಾದ್ರೂ ಕೂಡ ತಜ್ಞ ರೈತರಂತೆ ಕೃಷಿಯನ್ನ ಅನುಷ್ಠಾನ ಮಾಡಿಕೊಂಡು ಬೇರೆ ರೈತರಿಗೆ ಅಚ್ಚರಿ ಮೂಡಿಸ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಂತಹ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರೋದು ಇವರ ಕೃಷಿ ಯಶಸ್ಸಿಗೆ ಸಹಕಾರಿಯಾಗಿದೆ. ಮಾರುಕಟ್ಟೆ ಅಧ್ಯಯನ ಮಾಡಿ ಯಾವ ಬೆಳೆಗೆ ಅಧಿಕ ಬೇಡಿಕೆ ಇದೆ ಅನ್ನೋದನ್ನ ನಿರ್ಧಾರ ಮಾಡಿ ಕೃಷಿ ಕೈಗೊಂಡು ಕೃಷಿ ಲಾಭದಾಯಕವಾಗಿಸಿಕೊಂಡಿರುವ ಇವರು ಇತರ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं।